ಆಕಾಶವಾಣಿ ಧಾರವಾಡ. ಕಾರ್ಯಕ್ರಮ ಕೃಷಿ ರಂಗ. ನಮ್ಮೆಲ್ಲ ರೈತ ಬಂಧುವರಿಗೂ ಶರಣು ಶರಣಾರ್ಥಿಗಳು. ಕೃಷಿ ರಂಗದಲ್ಲಿ ಮೊದಲಿಗೆ ಕೃಷಿ ಮಾಹಿತಿ. ರೈತ ಬಾಂಧವರೇ ನಮಸ್ಕಾರ. ರೈತ ಬಾಂಧವರೇ, ಮೇವು ಸಂರಕ್ಷಣೆ ಮಾಡೋದು ಹೇಗಪ್ಪ ಅಂದ್ರೆ, ಸಮರ್ಥ ಮೇವಿನ ಬಳಕೆಯಲ್ಲಿ ಮೇವು ಸಂರಕ್ಷಣೆ ಬಹುಮುಖ್ಯ ಪಾತ್ರವನ್ನ ವಹಿಸ್ತದೆ. ಸೂಕ್ತವಲ್ಲದ ಸಂರಕ್ಷಣೆ ವಿಧಾನ, ಕಳಪೆ ಗುಣಮಟ್ಟದ ಮೇವು, ಮಳೆ ಬಿಸಿಲು ಮುಂತಾದ ಹವಾಮಾನಗಳಿಂದ ಬೇಗ ಹಾಳಾಗುವಿಕೆ ಇತ್ಯಾದಿ ಕಾರಣಗಳಿಂದ ಮೇವು ನಿರೀಕ್ಷಿತ ಸಮಯದವರೆಗೆ ದೊರೆಯದೆ ಮೇವಿನ ಅಭಾವ ಸೃಷ್ಟಿಯಾಗ್ತದೆ. ಅನೇಕ ಸಂದರ್ಭಗಳಲ್ಲಿ ರೈತರು ಮೇವಿನ ಬಗ್ಗೆ ಹೆಚ್ಚು ಗಮನ ಹರಿಸದಿದ್ದಲ್ಲಿ ಹೆಚ್ಚು ತೇವಾಂಶವಿರುವ ಸ್ಥಳಗಳಲ್ಲಿ ಮೇವನ್ನು ಸಂಗ್ರಹಿಸುವುದರಿಂದ ಬೇಗ ಕೊಳೆತು ಹಾಳಾಗ್ತದೆ. ಅದೇ ರೀತಿ ಹೆಚ್ಚು ಒಣಗಿದ ಮತ್ತು ಹೆಚ್ಚು ಸಿಬಿರು ಮತ್ತು ಉಪಯುಕ್ತವಲ್ಲದ ತ್ಯಾಜ್ಯಗಳು ಸೇರಿ ಮೇವಿನ ಗುಣಮಟ್ಟ ಕಳೆದುಕೊಳ್ಳುತ್ತದೆ. ಆದ್ದರಿಂದ ಮೇವನ್ನು ಸಂಗ್ರಹಿಸುವಾಗ ಕಡಿಮೆ ತೇವಾಂಶ ಇರುವಂತೆ ಒಣಗಿಸಿ ಹೆಚ್ಚು ಎಲೆಗಳು ಹಾಗೂ ಗುಣಮಟ್ಟದ ಕಾಂಡ ಮತ್ತು ಇತರೆ ಭಾಗಗಳು ಇರುವಂತೆ ನೋಡಿಕೊಳ್ಬೇಕು. ಒಣಸೊಪ್ಪು ಮತ್ತು ಹುಲ್ಲುಗಳನ್ನು ಬಣವೆ ರೂಪದಲ್ಲಿ ಸಂಗ್ರಹಿಸಬೇಕು. ಹೊಟ್ಟನ್ನು ರಾಶಿ ರೂಪದಲ್ಲಿ ಸಂಗ್ರಹಿಸಬೇಕು ಮತ್ತು ಇವುಗಳನ್ನು ತೇವರಹಿತ ಭೂಮಿಯಲ್ಲಿ ಹಾಗೂ ಹೆಚ್ಚು ಮಳೆಯಿಂದ ನಷ್ಟವಾಗದ ರೀತಿಯಲ್ಲಿ ಸಂರಕ್ಷಿಸಬೇಕು. ಹೆಚ್ಚು ಹಸಿರು ಮೇವು ದೊರೆಯುವ ಸಂದರ್ಭಗಳಲ್ಲಿ ಹಸಿರು ಮೇವನ್ನು ರಸಮೇವಾಗಿ ಪರಿವರ್ತಿಸುವ ಕ್ರಮ ತೆಗೆದುಕೊಳ್ಳಬೇಕು. ಬೆಳೆಗಳನ್ನು ಕಟಾವು ಮಾಡುವಾಗ ಮತ್ತು ಅವುಗಳನ್ನು ಕಣದಲ್ಲಿ ಸಾಗಿಸುವಾಗ ಎಲ್ಲಿಯೂ ಬಿದ್ದು ಹಾಳಾಗದಂತೆ ಎಚ್ಚರಿಕೆ ವಹಿಸುವುದು ಬಹಳ ಮುಖ್ಯ. ಒಣಮೇವು ಬೆಂಕಿಯಿಂದ ಸುಟ್ಟು ಹಾಳಾಗದಂತೆ ಸಂರಕ್ಷಿಸಬೇಕು. ಮೇವನ್ನು ಚಿಕ್ಕ ಚಿಕ್ಕ ತುಂಡುಗಳನ್ನಾಗಿ ದನಗಳಿಗೆ ಕೊಡೋದ್ರಿಂದ ಪೋಲಾಗುವುದನ್ನು ತಪ್ಪಿಸಬಹುದು. ಉಪ್ಪು, ಬೆಲ್ಲ ಅಥವಾ ಕಾಕಂಬಿ ಬಳಸಿ ಒಣಮೇವನ್ನು ರುಚಿಕರ ಮಾಡಬಹುದು. ಇನ್ನು ರೈತ ಬಾಂಧವರೇ, ಹೈನುಗಾರಿಕೆಯಲ್ಲಿ ದನಕರುಗಳಿಗೆ ಕನಿಷ್ಠ ಗುಣಮಟ್ಟದ ಮೇವು ಇದ್ದಾಗ ಸಮತೋಲನ ಆಹಾರ ಪಡೆಯುವುದು ಹೇಗಪ್ಪ ಅಂದರೆ, ವರ್ಷದ 12 ತಿಂಗಳು ಪ್ರತಿದಿನ ಉತ್ತಮ ದರ್ಜೆಯ ಹಸಿರು ಮೇವನ್ನು ಪಡೆಯೋದು ಅತಿ ದುರ್ಲಭ. ಕನಿಷ್ಠ ಗುಣಮಟ್ಟದ ಹಸಿರು ಮೇವು ಒಣಮೇವು ಅಥವಾ ಉಪ ಪದಾರ್ಥಗಳಾದ ಭತ್ತದ ಹುಲ್ಲು, ಗೋಧಿಯ ಹೊಟ್ಟು ಇತ್ಯಾದಿ ಮಾತ್ರ ದನಕರುಗಳಿಗೆ ತಿನ್ನಿಸಲು ಇದ್ದಾಗ ಉತ್ತಮ ಗುಣಮಟ್ಟದ ಅಂದರೆ ಸಸಾರಜನಕ ಶೇಕಡ 15-20% ಇರುವ ದಾಣಿ ಮಿಶ್ರಣವನ್ನು ಪೂರೈಸಬೇಕು. ಮೇವಿನ ಗುಣಮಟ್ಟ ಮತ್ತು ಪ್ರಮಾಣವನ್ನು ನೋಡಿಕೊಂಡು ದಾಣಿ ಮಿಶ್ರಣ ಕೊಡಬೇಕು. ಸೂಕ್ಷ್ಮ ಪೋಷಕಾಂಶಗಳನ್ನು ಲಕ್ಷಣದಲ್ಲಿ ಇಟ್ಟುಕೊಂಡು ದಾಣಿ ಮಿಶ್ರಣದ ಕೊರತೆ ನೋಡಿ ಹೆಚ್ಚುವರಿ ಪೋಷಕಾಂಶಗಳನ್ನು ಪೂರೈಸಬೇಕು. ಜಾನುವಾರುಗಳಿಗೆ ಕೇವಲ ಭತ್ತದ ಹುಲ್ಲು ಅಥವಾ ಗೋಧಿ ಹೊಟ್ಟು ತಿನ್ನಿಸುವಾಗ 2-3 kg ಹಸಿರು ಮೇವನ್ನು ಕೊಟ್ಟರೆ ಒಳ್ಳೆಯದು. ಇದರಿಂದ ಎ ಜೀವಸತ್ವ ದೊರೀತದೆ. ಇನ್ನು ರೈತ ಬಾಂಧವರೇ, ಮೇವಿನ ಸಮರ್ಥ ಬಳಕೆ ಮಾಡುವುದು ಹೇಗಪ್ಪ ಅಂದರೆ, ರೈತರು ತಾವು ಬೆಳೆದ ಆಹಾರದ ಬೆಳೆಗಳನ್ನು ಒಕ್ಕಲು ಮಾಡಿದ ನಂತರ ಉಳಿದ ಹುಲ್ಲು, ಸೊಪ್ಪು, ಹೊಟ್ಟು ಮುಂತಾದ ತ್ಯಾಜ್ಯ ವಸ್ತುಗಳನ್ನು ತಮ್ಮ ಪಶುಗಳಿಗೆ ಮೇವಾಗಿ ಬಳಸೋದು ಬಹುಸಾಮಾನ್ಯ ಪದ್ಧತಿ. ಆದರೆ ಇತ್ತೀಚಿನ ವರ್ಷಗಳಲ್ಲಿ ಬೆಳೆಯ ಆಯ್ಕೆ ಮತ್ತು ಬೆಳೆಯುವ ವಿಧಾನಗಳಲ್ಲಿ ಸಾಕಷ್ಟು ಬದಲಾವಣೆಗಳಾಗಿದ್ದು ಹೆಚ್ಚಿನ ಮೇವು ದೊರೆಯುವಲ್ಲಿ ಏರುಪೇರು ಉಂಟಾಗಿದೆ. ಹೆಚ್ಚಿನ ಇಳುವರಿಗೆ ಪ್ರಾಮುಖ್ಯತೆ ಕೊಡುತ್ತಿರುವುದರಿಂದ ಈ ಬೆಳೆಗಳಿಂದ ದೊರೆಯುತ್ತಿದ್ದ ಮೇವಿನ ಲಭ್ಯತೆಗೆ ಹೆಚ್ಚಿನ ಗಮನ ಇಲ್ಲದಂತಾಗಿದೆ. ಒಂದು ಅಂಕಿಅಂಶಗಳ ಪ್ರಕಾರ ನಮ್ಮ ರಾಜ್ಯದಲ್ಲಿ ಇತರೆ ಬೆಳೆಗಳಿಂದ ಬರುತ್ತಿದ್ದ ಮೇವಿನ ಪ್ರಮಾಣ ಕಡಿಮೆಯಾಗಿದೆ. ಸರಿಸುಮಾರು 22% ಕೊರತೆ ಕಂಡು ಬಂದಿದೆ. ಕೇವಲ ಕೆಲವು ಜಿಲ್ಲೆಗಳಲ್ಲಿ ಮಾತ್ರ ಅವಶ್ಯಕತೆಗೆ ಅನುಗುಣವಾಗಿ ಮೇವಿನ ದೊರೆಯುವಿಕೆ ಉಪಲಬ್ಧವಾಗಿದೆ. ಇದರ ಜೊತೆಗೆ ಹೆಚ್ಚು ಹಾಲಿನ ಇಳುವರಿ ಕೊಡುವ ಆಕಳು ಮತ್ತು ಎಮ್ಮೆ ತಳಿಗಳ ಬಗ್ಗೆ ರೈತರು ಉತ್ಸಾಹ ತೋರುತ್ತಿದ್ದು ಈ ತಳಿಗಳು ಹೆಚ್ಚಿನ ಮೇವನ್ನು ಬಯಸುವುದರಿಂದ ಮೇವಿನ ಕೊರತೆ ಸಂದರ್ಭದಲ್ಲಿ ಇವುಗಳ ಹಾಲಿನ ಉತ್ಪಾದನೆಯಲ್ಲಿ ವ್ಯತ್ಯಯ ಉಂಟಾಗ್ತದೆ. ಮೇವಿನ ಕೊರತೆ ವಿಶೇಷವಾಗಿ ಮುಂಗಾರಿನ ನಂತರ ಶುರುವಾಗ್ತದೆ, ಬೇಸಿಗೆಯಲ್ಲಿ ಉಲ್ಬಣಗೊಳ್ಳುತ್ತದೆ. ಅದೇ ರೀತಿ ಹಾಲಿನ ಇಳುವರಿಯಲ್ಲಿಯೂ ಕೂಡ ಗಣನೀಯ ಕುಸಿತ ಕಂಡುಬರ್ತದೆ. ಮೇವಿನ ಕೊರತೆ ಇದ್ದ ಸಂದರ್ಭದಲ್ಲಿ ತಕ್ಷಣ ಉತ್ಪಾದನೆ ಅತಿ ಸಮರ್ಥವಾಗಿ ಬಳಸುವ ಬಗ್ಗೆ ಎಲ್ಲರೂ ಗಮನವನ್ನು ಹರಿಸಬೇಕು. ಇವುಗಳಲ್ಲಿ ಪ್ರಮುಖವಾಗಿ ಮೇವಿನ ಸಂರಕ್ಷಣೆ, ಮೇವು ಬಳಕೆ ವಿಧಾನಗಳು ಮತ್ತು ಮೇವು ಪೋಲಾಗದಂತೆ ತಡೆಯುವ ಕ್ರಮಗಳ ಬಗ್ಗೆ ಹೆಚ್ಚಿನ ಒತ್ತನ್ನು ಕೊಡಬೇಕಾಗ್ತದೆ. ಇನ್ನು ಮುಂದೆ ಅಣಬೆ ಕೃಷಿ ಕುರಿತು ಅಣಬೆ ಬೆಳೆಗಾರರಾದ ರಾಜಾ ಎಲ್ ದುರ್ಗ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಮಾಲಾ ಸಾಮ್ರಾಣಿ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ನಿಮಗೆ ಕೃಷಿ ಉಪಕಸುಬುಗಳ ಬಗ್ಗೆ ಗೊತ್ತಾಗ್ಲಿ, ನಿಮಗೆ ಉಪ ಉದ್ಯೋಗಗಳ ಬಗ್ಗೆ ಮಾಹಿತಿ ಆಗ್ಲಿ ಅನ್ನೋ ಕಾರಣಕ್ಕಾಗಿ ನಾವು ಇವತ್ತು ಅಣಬೆ ಕೃಷಿಯ ಬಗ್ಗೆ ಮಾಹಿತಿ ಕೊಡ್ಲಿ ಅಂತ ಹೇಳಿ ಈ ಅಣಬೆ ಕೃಷಿಯನ್ನ ಮೊಟ್ಟ ಮೊದಲನೇದಾಗಿ ಧಾರವಾಡದಲ್ಲಿ ಆರಂಭ ಮಾಡಿ ಆಯಸ್ಟರ್ಗಳನ್ನ ಬೆಳೆಸಿ ಅವುಗಳನ್ನ ಮಾರಾಟ ಮಾಡಿ ಒಬ್ಬ ಯಶಸ್ವಿ ಉದ್ಯಮಿಯಾಗಿರುವಂತಹ ರಾಜಾ ದುರ್ಗ್ ಅವರು ನಮ್ ಜೊತೆ ಇವತ್ತಿದ್ದಾರೆ. ನಮಸ್ಕಾರ ರಾಜಾ ದುರ್ಗ್ ಅವರಿಗೆ. ನಮಸ್ಕಾರ. ನಾನು ಒಬ್ಬ ಅಣಬೆ ಬೆಳೆಗಾರ, ಇದ್ರ ಮೇಲೆ ನನ್ನ ಜೀವನ ನಡೆದದ. ಅಣಬೆದ ಹೆಂಗ್ ಬೇಸಾಯ ಅದ ಅಂತಂದ್ರ, ಅಣಬೆ ಬೆಳೆಗಾರ ಒಬ್ಬ ವ್ಯಾಪಾರಿನೂ ಆಗ್ಬೇಕಲ್ಲಿ. ವ್ಯಾಪಾರನೂ ಆಗ್ಬೇಕಾದ್ರೆ ಅದ್ರದ್ದು ಉಪಯೋಗ ಏನದ, ಹೆಂಗದ, ಅದು ಗೊತ್ತಿರಬೇಕಾಗ್ತದೆ. ಈಗ ಅಣಬೆ ಕೃಷಿ ಅಂತ ಹೇಳಿದ್ವಿ, ನೀವು ಆಯಸ್ಟರ್ ಮಶ್ರೂಮ್ ಅಥವಾ ಚಿಪ್ಪು ಅಣಬೆಯನ್ನ ಬೆಳಿತೀರಿ. ಈ ಅಣಬೆಯನ್ನ ಬೆಳಿಬೇಕು ಅನ್ನುವಂತ ಕಲ್ಪನೆ ಹೆಂಗ್ ಬಂತು ನಿಮಗ, ಯಾಕೆ ಇದನ್ನ ಶುರು ಮಾಡಿದ್ರಿ? ಅದಕ್ಕಿಂತ ಮುಂಚೆ ಅಣಬೆ ಅಂದ್ರೇನು ಅಂತ ಹೇಳ್ತೀರಿ? ನೋಡ್ರಿ, ನಾನು ಈ ಉದ್ಯಮ ಸ್ಟಾರ್ಟ್ ಮಾಡ್ಲಿಕ್ಕೆ ಅಂತಂದ್ರೆ ನನ್ನ ಮೊದಲಿನ ಬಿಸ್ನೆಸ್ ವೈಂಡ್ ಅಪ್ ಮಾಡಿಕೊಂಡು ಆಮೇಲೆ ಸ್ಟಾರ್ಟ್ ಮಾಡಬೇಕಾಯ್ತು, ಮಾಡಿದೆ. ಈ ಅಣಬೆ ಏನದ, ಒಂದು ಸಿಲಿಂಡರ್. ಸಿಲಿಂಡರ್ ಇದು ಎಷ್ಟೋ ಜನರಿಗೆ ಇನ್ನೂ ತನಕನು ಪ್ರಾಣಿ ಅಂತದ ಅಲ್ಲ, ಇದು ಸಸ್ಯ. ಪ್ರಾಣಿ ಜಗತ್ತು ಮತ್ತು ಸಸ್ಯ ಜಗತ್ತು ನಡುವಿನ ತಳಿ ಅಂದ್ರೆ ಇದನ್ನ ಬಹುವಾಗಿ ಸಸ್ಯನ ಅಂತ ಹೇಳ್ಬೋದು. 100% ಸಸ್ಯನ ಚಿಪ್ಪು ಅಣಬೆ ಏನದ, ಇಷ್ಟು ಶಕ್ತಿಯುತವಾಗ್ಯದ ಅಂತಂದ್ರೆ, ನಮ್ಮ ದೇಶದಾಗ ಇದನ್ನ ಋಷಿ ಮುನಿ ಸಹಿತ ವಾಪರಿಸಿದ್ರು. ಋಷಿ ಮುನಿಗಳು ತಪಸ್ಸು ಕೂಡಬೇಕಾದ್ರೆ ಗಡ್ಡೆ ಗೆಣಸಂತೆ ಚಿಪ್ಪಣವನ್ನು ವಾಪರಿಸಿದ್ರು. ಅದ್ರ ರೆಫರೆನ್ಸ್ ಬೇಕು ಅಂತಂದ್ರೆ ಹಿಮಾಲಯದ ಗಡ್ಡೆಯಲ್ಲಿ ಮಹಾತ್ಮರು ಅಂತ ಬರ್ತದೆ, ಒಂದು ಬುಕ್ ಬರ್ತದೆ. ಅದರ ಸ್ಪೆಸಿಫಿಕ್ ಆಗಿ ಮೆನ್ಷನ್ ಮಾಡ್ಯಾರ, ಸ್ಥಿರ ಮನಸ್ಸು ಧೈರ್ಯ ಈ ಎರಡು ಅಣಬೆಯಿಂದ ಸಿಗ್ತಾವ. ಹೆಂಗ, ಅಣಬೆಯಿಂದ ಬ್ಲಡ್ ವೇನ್ಸ್ ಕ್ಲಿಯರ್ ಆಗ್ತಾವ, ಕಾನ್ಸಂಟ್ರೇಷನ್ ಬರ್ತದೆ. ಸರ್, ಈಗ ನೀವು ಅಣಬೆ ಕೃಷಿ ಅಥವಾ ಅಣಬೆ ಬೇಸಾಯ ಮಾಡೋದ್ರೊಳಗ ಮೊದಲಿಗರು, ಇಲ್ಲೇ ನೀವು ಎಷ್ಟು ವರ್ಷದಿಂದ ನಮ್ಮ ದೇಶದೊಳಗೆ ಅಣಬೆಯನ್ನ ಕಮರ್ಷಿಯಲ್ ಆಗಿ ವಾಣಿಜ್ಯ ದೃಷ್ಟಿಯಿಂದ ಬೆಳೀತಾ ಇದ್ದಾರೆ, ಈ ಬಗ್ಗೆ ಮಾಹಿತಿ ಕೊಡ್ತೀರಿ? ಹಾ, ನಮ್ ದೇಶದಾಗ ಅಷ್ಟೇ ಅಲ್ಲ, ಅಣಬೆಯನ್ನ ಆರ್ಟಿಫಿಷಿಯಲಿ ಬೆಳೆದು ಕೃತಕವಾಗಿ ಬೆಳೆಯೋ ಸಿಸ್ಟಮ್ ಚಾಲು ಮಾಡಿದೆ ಚೈನಾದವರು. 300 ವರ್ಷ ಚಾಲು ಮಾಡಿದ್ರು. ಅಲ್ಲಿ ಅವರು ಬೆಳೆದ್ರು, ಅಲ್ಲಿ ಅಷ್ಟು ಉದ್ಯಮ ಸ್ಟಾರ್ಟ್ ಆದವು. ಇದು ನಮ್ ದೇಶದಾಗ ಹೆಂಗ್ ಬಂತು ಅಂತ ಹೇಳಿ, ಕೃತಕವಾಗಿ ಬೆಳಿಲಿಕ್ಕೆ ಅಂದ್ರೆ 1943 ಕೊಯಮುತ್ತನ್ನ ಸ್ಟಾರ್ಟ್ ಮಾಡಿದ್ರು. ಸಾಧಾರಣ 1966 ಒಂದು ಕಾಲಕ್ಕೆ ದೇಶವನ್ನು ಆಳಿದ ಮಹಾರಾಜ ಈ ಉದ್ಯಮದಾಗಿದ್ದಾರೆ, ಪಟಿಯಾಲ ದೇಶದ ಮಹಾರಾಜರು ಅಂತ. ಅವ್ರು 1966 ಈ ಇದು ಉದ್ಯಮ ಸ್ಟಾರ್ಟ್ ಮಾಡಿದ್ರು. ಇದು ಮುಂದೆ ಅದನ್ನೇ ಅಲ್ಲೆಲ್ಲ ಕಡೆ ಸ್ಪ್ರೆಡ್ ಹಾಕೋತ ಹಾಕೋತ ಏನಾಯ್ತು, ಹಿಮಾಚಲ ಪ್ರದೇಶ, ಜಮ್ಮು ಕಾಶ್ಮೀರ, ಕರ್ನಾಟಕ ಎಲ್ಲ ಕಡೆ ಸ್ಪ್ರೆಡ್ ಹಾಕೋತ ಹಾಕೋ ಬಂತು. ಇದು ನಮ್ಮ ದೇಶದಾಗ ಡೆವಲಪ್ ಆದ ಆರ್ಟಿಫಿಷಿಯಲ್ ಕೃತಕವಾಗಿ. ಅದಾದ್ಮೇಲೆ ನಮ್ಮ ಕರ್ನಾಟಕದಾಗ ಹೆಂಗ್ ಸ್ಟಾರ್ಟ್ ಆಯ್ತು ಅಂತ ಹೇಳಿ, ಧಾರವಾಡದಾಗ ಕರ್ನಾಟಕ ಕಾಲೇಜ್ ಪ್ರೊಫೆಸರ್ ಇದ್ರು, ಪ್ರೊಫೆಸರ್ ಚಂದ್ರಶೇಖರ್ ಬದಾಮಿ ಅಂತ ಹೇಳಿ. ಅವರು 1968 ಇದನ್ನ ಆರ್ಟಿಫಿಷಿಯಲಿ ಬೆಳೆದ್ರು. ಆದ್ರೆ ಮುಂದೆ ಅವ್ರಿಗೆ ಏನಾಯ್ತಂದ್ರೆ, ಅವ್ರು ಒಬ್ಬ ವ್ಯಾಪಾರಿ ಬಿಸ್ನೆಸ್ ಮ್ಯಾನ್ ಇದ್ದಿದ್ದಿಲ್ಲ, ಅವ್ರಿಗೆ ಅದನ್ನ ಡೆವಲಪ್ ಮಾಡ್ಲಿಕ್ಕೆ ಆಗಲಿಲ್ಲ. ಮುಂದೆ ಇದ ಅಣಬೆ ಬೇಸಾಯ ನನ್ನ ಜೀವನೋಪಾಯಕ್ಕೆ ದಾರಿ ಆಗ್ತದೆ ನನಗೂ ಗೊತ್ತಿದ್ದಿಲ್ಲ. 83 ನನ್ನ ಇದು ಅಣಬೆ ಬೇಸಾಯಕ್ಕೆ ನಾನು ಸ್ಟಾರ್ಟ್ ಮಾಡಿದೆ. 83 ಅಣಬೆ ಬೇಸಾಯನ ಮಾಡಬೇಕು ಅಂತ ಹೇಳಿ ಯಾವ ರೀತಿ ಸ್ಫೂರ್ತಿ ಸಿಕ್ತು, ಯಾಕೆ ನಿಮ್ ತಲೆಯೊಳಗೆ ಬಂತು? ನನಗೆ ಸ್ಫೂರ್ತಿ ಅನ್ನೋಕ್ಕಿಂತ ನನ್ನ ಜೀವನೋಪಾಯಕ್ಕೆ ದಾರಿ ಏನು ಅಂತ ಹೇಳಿ, ನನ್ನ ಮೂಲತಃ ಒಬ್ಬ ಎಲೆಕ್ಟ್ರಾನಿಕ್ ಬಿಸ್ನೆಸ್ ಮ್ಯಾನ್. 70-80 ನಾನು ಹುಬ್ಬಳ್ಳಿಯಾಗ ಅಂಗಡಿ ಮಾಡಿದೆ. ಆಮೇಲೆ ಇದನ್ನೇ ನಾನು ಜೀವನೋಪಾಯಕ್ಕೆ ದಾರಿ ಮಾಡ್ಕೋಬೇಕಾಗುತ್ತೆ. ಏನಂತಂದ್ರೆ ಹುಡುಗ ನನ್ನ ಇನ್ಸ್ಪಿರೇಷನ್ ಕೊಟ್ಟ. ಅಲ್ಲಿ ನಾನು ಖಾಲಿ ಕೈ ಇರ್ತಿತ್ತು, ಅಲ್ಲಿ ಹೋಗಿ ಕೂಡೋದು, ಕೂತ ಮೇಲೆ ಸೀಸನ್ ಚಾಲೋದ್ಕೊಳ್ಳಿ ಮಳೆಗಾಲ ಚಾಲೋಲಿಕ್ಕೆ ಅಲ್ಲೇ ತೋಟಗಾರಿಕೆ ಎಲ್ಲ ಆಗಿತ್ತು. ಆ ಮಳೆಗಾಲ ಚಾಲಾದ್ಮೇಲೆ ಅಲ್ಲಿ ದಂಡಿ ಮೇಲೆ ಅಣಬೆ ಬೆಳೀತಿದ್ದು. ಒಂದು 2-3 ಸ್ಲಮ್ ಇದೆ ಹುಡುಗರು, ಅದನ್ನ ಕಿತ್ಕೊಂಡು 3 ಹೋಗೋರು ಮಾಡ್ಲಿಕ್ಕತ್ರ. ಒಂದಿನ 2 ನೋಡಿದೆ, 3 ದಿನ ಹುಡುಗರು ಹಿಡಿದು ಏನು ಮಾಡ್ಲಿಕ್ಕೆ ಪಾಯ್ದನ ಅಂತ. ಇಲ್ಲದೆ ಸರ್ ಇದನ್ನು ವೈತ ನೀನು ಇದನ್ನು ಮಾರ್ಕೊಂಡು ಬರ್ತೇನೆ, 80 ಸಿಗ್ತಾವ. ಆ 80 ಸಿಗ್ತಾವ ಅಂತ ಏನು ಹೇಳಿದ್ನಲ್ಲ, ಇದನ್ನ ನಾವು ಯಾಕೆ ಬೆಳಿಬಾರದು ತೆನ್ನಿ ಸ್ಟಾರ್ಟ್. ಅಂದ್ರೆ ನೀವು ಬದುಕಿನ ಒಂದು ದಾರಿ ಸಂಕಷ್ಟದ ಪರಿಸ್ಥಿತಿಯಲ್ಲಿ ಇದ್ದಾಗ ನಿಮ್ಗೆ ಆ ಮಕ್ಕಳನ್ನ ನೋಡಿ ಸ್ಫೂರ್ತಿ ಸಿಕ್ತು, ಹಾದಿ ಬದಿಯಲ್ಲಿ ಬೆಳೆದಂತ ಮಶ್ರೂಮ್ ಅನ್ನ ತಗೊಂಡು ಹೊಂಟಾಗ. ಆಮೇಲೆ ನೀವು ಬೆಳೆಯೋ ಅಣಬೆ ಆಯಸ್ಟರ್ ಅಣಬೆ, ಚಿಪ್ಪಿನ ಆಕಾರದಾಗ ಇರುವಂತಹ ಅಣಬೆ. ಆಯಸ್ಟರ್ ಅನ್ನ ಯಾಕೆ ಆಯ್ಕೆ ಮಾಡ್ಕೊಂಡಿರಿ ಅಂತ ನಮಗ್ ಹೇಳ್ರಿ. ಇದಕ್ಕೆ ಮೆಡಿಕಲ್ ವ್ಯಾಲ್ಯೂ ಅತಿ ಹೆಚ್ಚದ. ನಮ್ಮ ದೇಶದ ಏನು ಹವಾಮಾನದ, ಅಲ್ಪ ಬಂಡವಾಳದಾಗ ಒಬ್ಬ ರೈತ ಸ್ಟಾರ್ಟ್ ಮಾಡಬಹುದು. ಅಲ್ಲಿ ಡಾಕ್ಟರ್ಸ್ ಇದನ್ನ ಮೆಡಿಸಿನ್ ಅಂತ ಹೇಳ್ತಾರ. ಸರ್, ಈಗ ನೀವು ಆ ಟೈಮ್ನೊಳಗ ನೀವು ಎಷ್ಟು ಇನ್ವೆಸ್ಟ್ ಮಾಡಿದ್ರಿ, ಇದನ್ನೇ ನೀವು ಜೀವನೋಪಾಯಕ್ಕಾಗಿ ಈ ಉದ್ಯಮವನ್ನೇ ನಂಬೀರಿ, ಇದರಿಂದ ಹೆಂಗ ಬದುಕು ಸಾಕ್ತದನೋ ಏನು? ನೂರಕ್ಕೆ 100% ಸಾಕ್ತದ, ಸಾಗುವುದಿಲ್ಲ ಅಂತಿಲ್ಲ. ಮತ್ತೆ ಇದಕ್ಕೆ ಯಾವ ರೈತರು ಒಂದೇ ಸಲಕ್ಕ ಹೆವಿ ಇನ್ವೆಸ್ಟ್ಮೆಂಟ್ ಮಾಡ್ಲಿಕ್ಕೆ ಹೋಗ್ಬೇಡ್ರಿ, ಸಣ್ಣ ಪ್ರಮಾಣದಾಗ ಸ್ಟಾರ್ಟ್ ಮಾಡ್ರಿ. ನಾ ಸ್ಟಾರ್ಟ್ ಮಾಡಿದಾಗ ಆವಾಗಿನ ಕಾಲದಕ್ಕ 300 ರೂಪಾಯಿಂದ ಸ್ಟಾರ್ಟ್ ಮಾಡಿದೆ. ಅದು ನಮ್ಮ ಫ್ರೆಂಡನ ಕಡೆಯಿಂದ ಸಾಲ ಹೆಸರನ್ನ ಸ್ಟಾರ್ಟ್ ಮಾಡಿ ಎಲ್ಲ ಮಾಡಿದೆ. ಯಾವಾಗ ನೀವು ಏನೇ ಒಂದು ಸ್ಟಾರ್ಟ್ ಮಾಡ್ತೀರ, ದೃಢ ಮನಸ್ಸಿಂದ ಸ್ಟಾರ್ಟ್ ಮಾಡ್ರಿ. ಒಂದೇ ಸಲ ದೊಡ್ಡ ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ಸಣ್ಣ ಪ್ರಮಾಣ ಮಾಡೋದ್ರೆ ನಿಮ್ಗೆ ಅಲ್ಲಿ ಮಾರ್ಕೆಟು ಹುಡುಕ್ಲಿಕ್ಕೆ ತ್ರಾಸಾಗೋದಿಲ್ಲ, ಹೆಂಗ್ ಮಾರ್ಕೆಟ್ ಸಿಕ್ಕೋದ್ ಹೋಗ್ತದೆ, ನಿಮ್ಗೆ ಧೈರ್ಯ ಬರ್ತದೆ. ಸಣ್ಣ ಪ್ರಮಾಣದೊಳಗ ಶುರು ಮಾಡಬೇಕು ಅಂತ ರೈತ ಬಾಂಧವರಿಗೆ ಹೇಳ್ತೀರಿ. ಈಗ ಒಬ್ಬ ರೈತ, ಅವರಿಗೆ ಹೊಲ ಅದ, ಅವರು ಬೆಳೆಗಳನ್ನ ತೆಗಿತಾರ, ತಮ್ಮ ಜೀವನ ಸಾಗಿಸ್ತಾರ, ತಮಗ ಇನ್ನೂ ಒಂದು ಬೆಳೆ ಉಪ ಕಸುಬಾಗಿ ಪ್ರತಿದಿನ ಏನೋ ಒಂದು ಇನ್ಕಮ್ ಕೊಡಬೇಕು, ಪ್ರತಿದಿನ ಏನೋ ಒಂದು ಅದನ್ನ ಮಾರಿದ್ರ, ಅದನ್ನ ಮಾರ್ಕೆಟಿಂಗ್ ಮಾಡಿದ್ರ ದುಡ್ಡು ಬರಬೇಕು, ಆ ರೀತಿ ಇದ್ದವರಿಗೆ ಹೆಂಗ್ ಶುರು ಮಾಡಬೇಕು ಅಂತ ನೀವು ಹೇಳ್ತೀರಿ. ಒಬ್ಬ ರೈತ ನಿಮ್ ಕಡೆ ಬಂದ ಅಂತ ತಿಳ್ಕೊಡ್ರಿ, ನನಗೆ ಇದನ್ನ ಅಣಬೆ ಬೇಸಾಯ ಶುರು ಮಾಡ್ಬೇಕಂದಾಗ ಅವ್ರಿಗೆ ನೀವು ಏನ್ ಹೇಳ್ತೀರಿ, ಹೆಂಗ್ ಅವ್ರು ಶುರು ಮಾಡಬೇಕು? ಇದು ಅಣಬೆ ಬೇಸಾಯ ಅನ್ನೋದ ಹೊಲದಾಗ ಮಾಡೋದಲ್ಲ, ಇದು ಮನ್ಯಾಗ ಮಾಡೋದು. ಎಕರೆಗಟ್ಟಲೆ ಹೊಲ ಬೇಕಂತ ಏನಿಲ್ಲ, ಏನಿಲ್ಲ ರೀ, ಸಣ್ಣ ಪ್ರಮಾಣದಾಗ ಇದ್ದ ಮನೆಯೊಳಗೆ ನೀವು ಮಾಡ್ಲಿಕ್ಕೆ ಬರ್ತದೆ. ಸಾಧಾರಣ ಏನಂತಂದ್ರೆ ಒಂದು ಮಿನಿಮಮ್ 10x10 ಎರಡರಿಂದ 3 ರೂಮ್ ಬೇಕಾಗ್ತವೆ. ಇದನ್ನ ಓಪನ್ ನಾಗ ಮಾಡ್ಲಿಕ್ಕೆ ಬರುದಿಲ್ಲ, ರೂಮ್ ಕೋಣೆಗಳ ಬೇಕು, 2-3 ಕೋಣೆ ಬೇಕು. ಯಾಕ ಅಂತ ಪ್ರಶ್ನೆ ಬರ್ತದೆ. ನಮ್ಮ ಎಕರೆಗಟ್ಟಲೆ ಹೊಲ ಆದ್ರೆ ನಮ್ಮ ಕಡೆ ಎಷ್ಟೋ ಬಂದಿರ್ತದೆ, ಎಕರೆಗಟ್ಟಲೆ ಹೊಲ ಮಾಡ್ತೇವೆ. ಏನೇ ಇದ್ರು ಅಣಬೆ ಏನದು, ಅಣಬೆ ಬೇಸಾಯ ಏನದು, ಅದು ರೂಮ್ನಾಗ ಆಗ್ಬೇಕು. ಯಾಕಂದ್ರೆ ಅದು ಅಂಡರ್ ದಿ ನಳ್ಳಾಗ ಬೆಳೆದು ಡೈರೆಕ್ಟ್ ಸೂರ್ಯನ ಬಿಸಿಲಿಗೆ ಬರೋದಿಲ್ಲ ಅದು. ಹಂಗಾಗಿ ರೈತರಿಗೆ ಎಕರೆಗಟ್ಟಲೆ ಹೊಲ ಇದ್ರು ಅಲ್ಲಿ ಅವರು ಶೆಡ್ ಅಥವಾ ರೂಮು. ಸಾಮಾನ್ಯವಾಗಿ ರೈತರ ಹತ್ರ ಕೊಟ್ಟಿಗೆಗಳು ಇರ್ತಾವ ಪ್ರಾಣಿಗಳನ್ನ ಕಟ್ಟಲಿಕ್ಕೆ, ಅದ್ರೊಳಗೂ ಶುರು ಮಾಡಬಹುದು. ಅದ್ರಾಗ ಶುರು ಮಾಡ್ಬೇಕಾದ್ರೆ ಅಲ್ಲಿ ಅದರದ್ದು ಎಷ್ಟು ಶುಚಿತ್ವ ಇರ್ತದೆ ಅದು ಮೊದಲು ಬರ್ತದೆ ರೀ. ಆಮೇಲೆ ಏರ್ ವೆಂಟಿಲೇಷನ್ ಬರ್ತದೆ. 10x10 ರೂಮ್ ಬೇಕ್ರಿ, 10x12 ಫುಟ್ ಎತ್ತಂತವು 3-4 ರೂಮ್ ಬೇಕಾಗ್ತದೆ. ಒಂದು ಚೀಲ ಕಟ್ಟಿಡ್ಲಿಕ್ಕೆ, ಇನ್ನೊಂದು ಅಣಬೆ ಬೇಸಾಯ ಬೆಳೆಯನ್ನು ತಕ್ಕೊಳ್ಳಿಕ್ಕೆ, ಇನ್ನೊಂದು ಆಗಿರ್ತದೆ ನಿಮ್ದು ಪ್ರೊಸೆಸ್ ಮಾಡಲಿಕ್ಕೆ ಬಿತ್ತನೆ ಮಾಡಲಿಕ್ಕೆ ಯಾವ ಬೇಕಾಗ್ತದೆ, ಒಂದೆರಡರಿಂದ 3 ರೂಮ್ ಬೇಕಾಗ್ತದೆ. ಒಂದು ಓಪನ್ ಇದ್ರಾಗ ನಮ್ಗೆ ಎಕರೆಗಟ್ಟಲೆ ಹೊಲಾದಂತ ಆ ಇದ್ರಾಗ ಯಾರು ನಿಮ್ಗೆ ಹೇಳಿದ್ರೆ ಅದು ತಪ್ಪದ, ಏನಾದ್ರೂ ನೀವು ಅಲ್ಲಿ ರೂಮ್ ಮಾಡ್ಕೋಬೇಕಾಗ್ತದೆ. ಅಂದ್ರೆ ಅವರು ತಮ್ಮ ಹತ್ರ ಏನಾದ್ರೂ ಮನೆಯಲ್ಲೂ ಶುರು ಮಾಡಬಹುದು, ಕೊಟ್ಟಿಗೆಯಲ್ಲೂ ಶುರು ಮಾಡಬಹುದು, ಆದ್ರೆ ಅದಕ್ಕೊಂದ್ ಸ್ವಲ್ಪ ಕಂಡೀಷನ್ಸ್ ಬೇಕಾಗ್ತಾವ. ಶುಚಿತ್ವ, ಅದು ಶುಚಿತ್ವ, ತಾಪಮಾನ ಇವೆಲ್ಲ ಬೇಕಾಗ್ತಾವ್ರಿ. ಇವು ಓಪನ್ ಇರದಾಗ ಬರುದಿಲ್ಲ. ಅಣಬೆ ಏನದ ಹರಿತುಳಿದ ಗಿಡ, ಹಂಗಾಗಿ ಹೊಲದಾಗ ಓಪನ್ ಇದ್ರಾಗ ಬರುದಿಲ್ಲ. ಈಗ ಏನಾದ್ರೂ ಈಗ ಬಿತ್ತನೆ ಮಾಡಬೇಕು, ಒಂದು ಬೆಳೆ ತೆಗಿಬೇಕು, ಜೋಳ ಬೆಳಿಬೇಕು, ಗೋಧಿ ಬೆಳಿಬೇಕು ಅಂದ್ರೆ ಅದ್ರ ಬೀಜ ತಗೊಂಡ್ಬರ್ತಾರೆ. ಈಗ ಈ ಅಣಬೆಯ ಬೀಜಗಳು, ಅದಕ್ಕೆ ನೀವೇನಂತ ಕರಿತೀರಿ, ಅವು ಎಲ್ಲಿಂದ ಸಿಗ್ತಾವ? ಅಣಬೆಗೆ ಬೀಜ ಅನ್ನೋದು ವೆರಿ ಡಿಫಿಕಲ್ಟ್, ಯಾಕಂದ್ರೆ ಇಷ್ಟು ಸ್ಮೂತ್ ಇರ್ತಾವಲ್ಲ, ಫೇಸ್ ಪೌಡರ್ಕಿಂತ ಸ್ಮೂತ್ ಇರ್ತಾವ. ಮಶ್ರೂಮ್ ಸ್ಪಾನ್ ಅಂತ ಇಂಗ್ಲಿಷ್ ನಾಗ ಕರೀತಾರ, ತಾಂತ್ರಿಕವಾಗಿ ಕರೀತಾರ, ಅವು ಕಣ್ಣಿಗೆ ಕಾಣಂಗಿಲ್ಲ. ಅವನ್ನ ಏನ್ ಮಾಡ್ತೇವೆ ನಾವು, ಕಾಳಿನ ರೂಪದಾಗ ಬೀಜ ಕನ್ವರ್ಟ್ ಮಾಡ್ಕೋತೇವೆ. ಅದು ಜೋಳದಿಂದ ಮಾಡೋದು ಏನದು, ಅದು ಹೆಚ್ಚಿನ ಲಾಭ ಕೊಡ್ತದೆ. ನಮ್ಮ ದೇಶದ ಹವಾಮಾನ ಪ್ರಕಾರ ಜೋಳದಿಂದ ಬೀಜ ಕನ್ವರ್ಟ್ ಮಾಡ್ಕೋತೀವಿ. ಬೀಜ ಏನದ ನನಗೆ ನಮ್ಮ ಬೆಳೆಗಾರಿಗೆ ಏನ್ ಬೇಕು ನಾನೇ ತಯಾರು ಮಾಡ್ಕೊಂಡಿರ್ತೀನಿ. ಈ ಮಶ್ರೂಮ್ ಸ್ಪಾನ್ ಅನ್ನ ತಗೊಳ್ಬೇಕಾಗ್ತದೆ ರೈತ ಬಾಂಧವರು. ಏನೇ ಬೆಳಿಬೇಕಂದ್ರೆ ಭೂಮಿ ಬೇಕಾಗ್ತದೆ. ಇದೇನದ ಅಂತಂದ್ರೆ ಇದಕ್ಕೆ ಭೂಮಿ ಬೇಡ, ಬೆಳೆ ಮಾಧ್ಯಮವನ್ನಾಗಿ ಭತ್ತದ ಹುಲ್ಲು ವಾಪಸ್ಲಿಕ್ಕೆ ಬರ್ತದೆ. ಬೆಳೆಯ ಮಾಧ್ಯಮ ಭತ್ತದ ಹುಲ್ಲನ್ನು ಏನು ಮೊದಲೇ ಮಾಡೋಕ್ಕಾಗ್ತದೆ, ಸಣ್ಣಕ್ಕೆ ಕತ್ತರಿಸಬೇಕು. ಅದನ್ನು ನಮ್ಮ ದೇಶದಾಗ ಭತ್ತದ ಹುಲ್ಲು ಮತ್ತು ಜೋಳ ರೂಪದಲ್ಲಿ ಬೀಜ ಇರ್ತದಲ್ಲ, ಅದು ನಮ್ಮ ದೇಶದಾಗ ಹೆಚ್ಚು ಇಳುವರಿ ಕೊಡ್ತದೆ. ಕತ್ತರಿಸಿಟ್ಟುಕೊಂಡು ಅದು ಇಡೀ ರಾತ್ರಿ ತಣ್ಣೀರಲ್ಲಿ ನೆನೆಯಿಡಬೇಕು. 500 ಗ್ರಾಮು ಡ್ರೈ ಭತ್ತದ ಹುಲ್ಲು, ಆಮೇಲೆ 100 ಗ್ರಾಮ್ ಬೀಜ ಅಂದರೆ ಅದು ಇಳುವರಿ ಹೆಚ್ಚು ಬರ್ತಿತ್ತು. ಹಂಗಿರ್ತದೆ ರೀ, ಅದಕ್ಕೆ 500 ಗ್ರಾಮ್ ಹೆಂಗೆ ತಗೋಬೇಕು ಅಂದ್ರೆ ಸಿಂಪಲ್ ಒಂದು, ಈ ಪ್ರತಿಯೊಬ್ಬರಿಗೂ ತೂತಿಗೆ ಮಾಡ್ಲಿಕ್ಕೆ ಆಗೋದಿಲ್ಲ. 16 ಲೀಟರ್ ಬಕೆಟ್ನಾಗ ಪೂರ್ತಿ ಕಟ್ ಮಾಡಿದ ಹುಲ್ಲು ತುಂಬ್ರಿ, ಅದು ಹೆಚ್ಚು ಕಮ್ಮಿ ಒಂದು 500 ಗ್ರಾಮ್ ಇರ್ತದೆ. ದಟ್ ಈಸ್ ಸಫಿಷಿಯಂಟ್ ಫಾರ್ ದಿ ಒನ್ ಬ್ಯಾಗ್. ಇಡೀ ರಾತ್ರಿ ತಣ್ಣೀರಿಗೆ ಹಾಕಿಡ್ರಿ, ತಣ್ಣೀರು ಹಾಕಿ ಮೇಲೆ ಒಂದು ಮೇಲೆ ಮುಚ್ಚಿಡ್ರಿ, ಅದು ಭತ್ತದ ಹುಲ್ಲು ತೇಲಬಾರ್ದು. ಆ ರೀತಿ ನೋಡ್ಕೊಡ್ರಿ. ಇಲ್ಲಿ ಏನು ಒಂದು ಉದ್ದೇಶ ಅಂತಂದ್ರೆ, ತಣ್ಣೀರಾಗಿರೋದ್ರಿಂದ ಭತ್ತದ ಹುಲ್ಲಿನ ಮೇಲೆ ಇರೋದು ಧೂಳು ತೊಳೆದು ಹೋಗ್ತದೆ. ಎರಡನೇದು ಅಣಬೆ ಬೆಳೆಗೆ ಬೇಕಾಗೋ ತೇವಾಂಶ ಹಿಡ್ಕೊಂಬ ಶಕ್ತಿ ಅದಕ್ಕೆ ಬರ್ತದೆ. ಈ ಹಂತವನ್ನು ಯಾರು ತಪ್ಪಿಸಬಾರ್ದು, ಓವರ್ ನೈಟ್ ರಾತ್ರಿ ಇಡೀ ರಾತ್ರಿ ಇಡಬೇಕಾಗ್ತದೆ. ಈ ರೀತಿ ಹುಲ್ಲನ್ನ ತಯಾರಿ ಮಾಡ್ಕೋಬೇಕು. ಅದು ಪ್ಲಾಸ್ಟಿಕ್ ಬ್ಯಾಗ್ನಾಗ ಬೆಳೀತಾರೆ ಕೆಲವು ಅಣಬೆಗಳನ್ನ, ನೀರಾಗಿ ನೆನೆಸಿಡ್ರಿ. ಆಮೇಲೆ ಮರದಿನ ಮುಂಜಾನೆ ಬಸ್ ತೆಗೀರಿ, ಒಂದು 6 ಲೀಟರ್ ನೀರು ತಗೊಳ್ರಿ, ಪ್ಲೇನ್ ವಾಟರ್, ಅದನ್ನ ಕುದಿಸ್ರಿ. ನೀರನ್ನ ಕುದಿಸ್ಬೇಕು, ಕುದಿಸಿ ಅದು ಕುದಿಯೋ ತನಕ ಕಾಯ್ಬೇಕ್ರಿ. ಅದೇನ್ ಕಾಯ್ತದಲ್ಲ ನೆನೆಸಿಟ್ಟು ಹುಲ್ಲಿಗೆ ಆ ಕುದಿಯೋ ನೀರು ಇದಕ್ಕೆ ಶುರು ರೀ. ಕೆಲವೊಂದು ಹಿಂಗ್ ಮಾಡ್ತಾರಲ್ಲ, ಆ ಹುಲ್ಲನ್ನ ಹಾಕಿ ಕುದಿಸ್ತಾರ. ಹುಲ್ಲನ್ನ ಹಾಕಿ ಕುದಿಸಬಾರ್ದು ಅಂತೀರಿ? ಹಾ, ಹುಲ್ಲನ್ನ ಕುದಿಸಿದ್ರೆ ಏನಾಗ್ತದ, ಅದ್ರಾಗಿ ಅಣಬೆಗೆ ಬೇಕಾ ಮಾರಕವಾದ ಕ್ರಿಮಿ ಸಾಯ್ತಾವ ಸಂತಿ ಅಣಬೆ ತನ್ನ ಸತ್ವನ ಕಳ್ಕೋತದ. ಅದ್ರೊಳಗಿನ ಸತ್ವ ಹೋಗ್ಬಾರ್ದು. ಅಣಬೆಗೆ ಬೇಕಾದ ಸತ್ವ ಇರ್ತದೆ, ಅದು ಭತ್ತದೊಳಗೆ ಕುದಿಸುವ ಉದ್ದೇಶ ಅಂದ್ರೆ ಸ್ಟರ್ಲೈಸೇಷನ್. ಸ್ಟರ್ಲೈಸೇಷನ್ ಅಂದ್ರೆ ಅದ್ರೊಳಗಿರುವಂತಹ ಹಾನಿಕಾರಕ ಬೇರೆ ಬ್ಯಾಕ್ಟೀರಿಯಾ ಇರಬಹುದು, ಬೇರೆ ಏನಾದ್ರೂ ಸೂಕ್ಷ್ಮಾಣು ಜೀವಿ ಬೆಳಿಬಾರ್ದು, ಅದ್ ಬಿಸಿನೀರ್ ಹಾಕೋದ್ರ ಉದ್ದೇಶ. ಈಗ ಕೆಲವೊಬ್ರು ಏನ್ ಮಾಡ್ತಾರೆ, ಅದನ್ನ ಸ್ಟೆರ್ಲೈಸ್ ಮಾಡ್ಲಿಕ್ಕೆ ಡಿಫಿಕಲ್ಟ್ ಆಗ್ತದೆ, ಫ್ಯೂಯಲ್ ಹೆಚ್ಚು ಬರ್ತದೆ ಅಂತ ಈಗಿನ ರೀಸೆಂಟ್ ಮಾಡ್ಲಿಕ್ಕೆ ಹತ್ತಾರೆ. ರಾಸಾಯನಿಕ ಕ್ರಿಯೆಯಿಂದ ಮಾಡ್ತಾರೆ, ಅದನ್ನ ರಿಮಾಂಡ್ ಮಾಡ್ಲಿಕ್ಕೆ ಹೋಗಬೇಡ್ರಿ. ರಾಸಾಯನಿಕ ಫಾರ್ಮೆಲಿನ್ ಮತ್ತು ಬಯೋಸ್ಟನ್ ಹಾಕ್ತಾರೆ, ಅದೆಂದೂ ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ಯಾಕಂದ್ರೆ ಇದು ಚಿಪ್ಪು ಉಣಬೇನದ, ಇದನ್ನ ಬಾಯಿ ರುಚಿಗೆ ತಿನ್ನೋದಲ್ಲ, ಇದನ್ನ ಮೆಡಿಸಿನ್ ಅಂತ ಒಪ್ಪಿಸ್ತಾರೆ. ನೀವು ರಾಸಾಯನಿಕ ಪ್ರಕ್ರಿಯೆ ಫಾರ್ಮೆಲಿನ್ ಬಳಸುದಿಲ್ಲ, ನೀವು ಕುದಿಸ್ತೀರಿ? ಹೌದು, ಅದು ಅತಿ ಶ್ರೇಷ್ಠ ಇರ್ತದೆ ಅಷ್ಟೇ ಅಲ್ಲ, ಅದರಿಂದ ಮನುಷ್ಯಾಗೇನು ಸೈಡ್ ಇಫೆಕ್ಟ್ ಆಗೋದಿಲ್ಲ. ಒಂದ್ ತಾಸು ಆದ್ಮೇಲೆ ಮುಂದೆ ಅದನ್ನ ಬಸದ್ ತೆಗೆದು ಒಂದು ಪ್ಲಾಸ್ಟಿಕ್ ಸೀಟ್ ಹಾಕ್ರಿ ನೆಲದ ಮೇಲೆ, ಆ ಪ್ಲಾಸ್ಟಿಕ್ ಸೀಮ್ ಹರಡ್ರಿ. ಹರಡಿದ ಮೇಲೆ ಮುಂದೇನಾಗ್ತದೆ, ಅದು ನಾರ್ಮಲ್ ಟೆಂಪರೇಚರ್ ಬರ್ತನಕ ಬಿಡ್ರಿ. ಹುಲ್ಲು ಸಾಮಾನ್ಯ ತಾಪಮಾನಕ್ಕೆ ಬರಬೇಕು. ಸಾಮಾನ್ಯ ತಾಪಮಾನ ಬಂದ್ಮೇಲೆ ಅದನ್ನ ಸಾಕಷ್ಟು ಪ್ರಮಾಣದ ಕೈಯಾಗಿ ತಗೊಳ್ರಿ. ಕೈಯಾಗಿ ತಗೊಂಡು ಸರಿಯಾಗಿ ಹಿಚಕ್ಬೇಕು. ಅದನ್ನ ಹಿಚಕಿದ ಹೊತ್ತಿನಾಗ ಆ ನೀರು ನಿಮ್ಮ ಬಟ್ಟಿನ ಸಂದಿಂದ ಬರೋ ಹಂಗಿರ್ಬೇಕು, ಅದು ಅರಿಬಿ ಹಿಂದಿಂಗ್ ಹಿಂದಕ್ಕೆ ಹೋಗ್ಬಾರ್ದು. ಅದು ಯಾಕಂತಂದ್ರೆ ಒಂದು ಎಕ್ಸಾಕ್ಟ್ ಪ್ಯಾರಾಮೀಟ್ರು ಬಟ್ಟಿನ ಸಂದಾಗಿಂದ ಬಂತಂದ್ರೆ ಅಣಬೆಗೆ ಬೇಕಾಗಿನ ತೇವಾಂಶ ಇರ್ತದೆ 60-75% ಅಷ್ಟೇ ಉಳಿತದೆ. ಎಷ್ಟು ಬೇಕೋ ಅಷ್ಟೇ ತೇವಾಂಶ ಉಳಿತದೆ. ಯಾಕಂದ್ರೆ ರೈತರು ಯಾರಿಗ ಇಷ್ಟು ತೇವಾಂಶ ಬೇಕು ಅಂತ ಯಾರಿಗೂ ಕ್ಯಾಲ್ಕುಲೇಟ್ ಮಾಡ್ಲಿಕ್ಕೆ ಆಗುದಿಲ್ಲ. ಅದಕ್ಕೆ ಲೇಮನ್ ಸಿಸ್ಟಮ್ ಹೇಳೋದು ನಾನು, ಕೈಯಿಂದ ಹೆಚ್ಚಿಗೆ ತೆಗೆದು ಮತ್ತೆ ಸ್ಟೋರ್ ಮಾಡಿಟ್ಕೊಂಡ್ರೆ, ಸ್ಟೋರ್ ಮಾಡಿಟ್ಕೊಂಡು ಇಟ್ಟರೆ ಅದ್ರ ಮೇಲೆ ನೀವು ಬಾಯಿ ಸರಿಯಾಗಿ ಮುಚ್ಚಿಟ್ರೆ ವಿಲ್ ರಿಮೈನ್ ಅಪ್ ಟು 6-7 hours, ಏನು ಪ್ರಾಬ್ಲಮ್ ಬರೋದಿಲ್ಲ. ಇಲ್ಲಾಂದ್ರೆ ಇಮಿಡಿಯೇಟ್ಲಿ ಬೀಜ ಬಿತ್ತನೆ ಮಾಡ್ಬೋದು. ಬೀಜ ಬಿತ್ತನೆ ಹೆಂಗೆ ಮಾಡೋದು ಅಂತಂದ್ರೆ, 10 kg ಕಾಯಿ ಹಿಡೋ ಪ್ಲಾಸ್ಟಿಕ್ ಪ್ಯಾಕೆಟ್ ತಗೊಳ್ರಿ, ಪ್ಲಾಸ್ಟಿಕ್ ಚೀಲ ಚೀಲ 10 kg ಕಾಯಿ ಹಿಡೋ ಅಂತ ಸಿಗ್ತಾವೆ ಮಾರ್ಕೆಟ್ನಾಗ, ಅವನ್ನ ತೊಗೊಂಡು ಒಮ್ಮೆ ತೆಳದಾಗ ಬಾಟಮ್ಗೆ ಒಂದು ಸಣ್ಣ ಹೋಲ್ ಮಾಡೋದು. ಯಾಕೆ ಅಂತಂದ್ರೆ ನೀವೇನು ಹುಲ್ ತುಂಬ್ತಿರಲ್ಲ, ನಿಮ್ದು ಹಿಂಡೋ ಹೆಚ್ಚು ಕಮ್ಮಿ ಆಗಿತ್ತಂದ್ರೆ ನೀರಲ್ಲಿ ಡ್ರೈನ್ ಆಗಿ ಹೋಗ್ತದೆ, ಜಾಸ್ತಿ ಇದ್ದಂತ ನೀರು ಬಸ್ಸದ್ ಹೋಗ. ಇದಾದ ಮೇಲೆ ಆ ಹುಲ್ಲನ್ನ ನಿಂತ್ಕೊಡ್ರಿ, ಸಾಕಷ್ಟು ಪ್ರಮಾಣದ ಕೈಯಾಗಿ ತಗೊಂಡು ಹುಲ್ಲಿನ ಚೀಲ ತಳಭಾಗ ಒಂದ್ ಲೇಯರ್ ಆಗಿ ಹರವ್ರಿ. ಆ ಹರಿದ್ರೆ ಅದ್ ಹೈಟ್ ಎಷ್ಟಿರ್ಬೇಕು, 1-2 inches ತನಕ ಇರ್ಬೇಕು. ಆಮೇಲೆ ಇವೇನು ಅಣಬೆ ಬೀಜ ಇರ್ತದಲ್ಲ, ಅದ್ ಪ್ಯಾಕೆಟ್ನಾಗ ಬರ್ತಾವ, ಅದನ್ನ ಒಂದು ಸ್ಟೇನ್ಲೆಸ್ ಸ್ಟೀಲ್ ಪಾತ್ರೆಯೊಳಗೆ ಬಿಡಿಸಿಕೊಡ್ರಿ. ಸರಿಯಾಗಿ ಬಿಡಿಸ್ಕೊಂಡು ಕೈಯೊಳಗೆ ಸಾಕಷ್ಟು ಪ್ರಮಾಣದ ತಗೊಳ್ರಿ. ತಗೊಂಡು ನಿಮ್ದು ಬಟ್ಟಿನ ಆಕಾರ ಏನಿದೆ ಚಮಚ ತರ ಮಾಡಿ ಬೀಜವನ್ನ ಹುಲ್ಲು ಮತ್ತು ಚೀಲದ ಗೋಡೆ ಮಧ್ಯೆ ಬರುವಂಗ ದಂಡೆಗುಂಟ ಬಿತ್ಕೋತ ಹೋದು. ನೀವು ಬಿತ್ತಿದ್ದು ಹೊರಗಿಂದ ಕಾಣಿಸ್ತಿರ್ಬೇಕು, ಹಂಗ್ ಮಾಡ್ರಿ. ಮತ್ತೆ ಹುಲ್ ತಗೊಳ್ರಿ, ಹುಲ್ ತಗೊಂಡು ಸೆಕೆಂಡ್ ಲೇಯರ್ ಹಾಕ್ರಿ. ಎರಡನೇ ಲೇಯರು ಮತ್ತೆ ಮೊದಲೇ ಲೇಯರ್ ನಡುವೆ ಜಗ ಇಲ್ದಂಗೆ ಸರಿಯಾಗಿ ಒತ್ತಬೇಕು ಅದನ್ನು. ಮತ್ತೆ ಅದೇ ರೀತಿ ಬಿತ್ಕೋತ ಹೋಗ್ರಿ. ಹಿಂಗೆ ನಾ 3 ಅಥವಾ 4-5 ವಾಟರ್ ನಿಮಗೆ ಪ್ರಕಾರ ಕಡಿ ಲೇಯರ್ ಮೇಲೆ ಏನು ಮಾಡೋದು, ಸುತ್ತಲೂ ಬಿತ್ತು ಅಷ್ಟೇ ಅಲ್ಲ, ಮೇಲ್ನು ಉದುರಿಸ್ಬೇಕು. ಅದು ಆ ಚೀಲದ ಬಾಯಿಗೆ ಒಂದು ಸ್ವಲ್ಪ ಜಗ ಬಿಟ್ಟು ಸರಿಯಾಗಿ ಒತ್ತರಿ. ಅಂದ್ರೆ ಅದ್ರ ಒಳಗಿನ ಏರ್ ಎಲ್ಲ ಹೊರಗೆ ಬರ್ತದೆ, ಇದರಿಂದ ಏನಾಗ್ತದೆ ಪ್ರತಿ ಲೇಯರ್ ನಡುವೆ ಜಗ ಕಮ್ಮಿಯಾಗಿ ಅಲ್ಲಿ ಅಣಬೆ ಮೈಸಿಲ ಫಾಸ್ಟ್ ಆಗ್ತದೆ. ಆ ಬಾಯಿಗೆ ಒಂದು ದಾರದ ಸುತ್ತಿ ತಗೊಂಡು ಕಟ್ಟಬೇಕು, ಸರಿಯಾಗಿ ಕಟ್ಟ್ರಿ. ಕಟ್ಟಿದ ಮೇಲೆ ಅದ್ರ ಮೇಲೆ ಬಿತ್ತನೆ ತಾರೀಕು, ಉದಾಹರಣೆಗೆ 1-10-24 ಬಿತ್ತಿದ ದಿನ ಬಿಟ್ಟು 21 ನೆನೆಸಿದಾಗ 23-10-24 ಅಂತ ಆಗ್ತದೆ. ಅದನ್ನ ಬರ್ದಿಡ್ರಿ. ನೆಕ್ಸ್ಟ್ ಬರೋದು ಅಂತಂದ್ರೆ ಅಣಬೆ ಬೇಸಾಯದಾಗ ಒಂದು ಚೀಲ ಕಟ್ಟಿಡೋ ಕೊಠಡಿ, ಅಣಬೆ ಬೆಳೆಯೋ ಕೊಠಡಿ ಎರಡು ಮಾಡ್ಕೋಬೇಕಾಗ್ತದೆ. ಅಲ್ಲಿ ಸಾರ 21 ತನಕ ಇಟ್ಟರೆ ಅಂತಂದ್ರೆ ಇಡೀ ಚೀಲದಾಗ ಅಣಬೆ ಮೈಸಿಲಿಯಂ ಬೆಳೆದು ಬೆಣ್ಣೆ ಮುದ್ದೆ ಅಂದಂಗೆ ಆದಂಗೆ ಆಗ್ತದೆ. ಕನಿಷ್ಠ 21 ಬೇಕು. 21 ಆದ್ಮೇಲೆ ಇಲ್ಲಿ ನೆಕ್ಸ್ಟ್ ಏನ್ ಬರ್ತದೆ ರೀ, ನಾವು ಇದನ್ನ ಟ್ರಾನ್ಸ್ಫರ್ ಟು ದಿ ಅಣಬೆ ಬೆಳೆಯೋ ಕೊಠಡಿ, ಇಂಗ್ಲಿಷ್ನ ಕ್ರಾಪಿಂಗ್ ರೂಮ್ ಅಂತ. ಅಲ್ಲಿ ತಗೊಂಡು ಹೋದ್ಮೇಲೆ ಚೀಲವನ್ನು ಪೂರ್ತಿ ಬಿಚ್ಚೋದು, ಆಯಿಸ್ಟರ್ ಅಣಬೆ ಒಳಗೆ ಚೀಲ ಕಂಪ್ಲೀಟ್ ಆಗಿ ಬಿಚ್ಚಿ ಅಣಬೆ ಮುದ್ದೆ ಮತ್ತು ಚೀಲನ ಬೇರ್ಪಡಿಸಿ ಅಣಬೆ ಮುದ್ದೆಯನ್ನು ಮಾತ್ರ ರೂಮ್ನಾಗ ಇಡೋದಲ್ಲಿ. ಅಣಬೆ ಮುದ್ದೆಯನ್ನ ಅಂದ್ರೆ ಪ್ಲಾಸ್ಟಿಕ್ ಶೀಟ್ ಎಲ್ಲ ತೆಗೆದು ಅಣಬೆ ಮುದ್ದೆ ಇಡಬೇಕು. ಇದಾದ ಮೇಲೆ ಮುಂದೆ ಎಲ್ಲರಿಗೆ ಏನ್ ಬರ್ತದೆ, ಎಷ್ಟು ನೀರು ಹಿಡಿಬೇಕು, ಏನ್ ಮಾಡಬೇಕು, ಎಲ್ಲ ಸಮಸ್ಯೆ ಬರ್ತದೆ. ಚೀಲ ಕಟ್ ಮಾಡ್ತಿರಲ್ಲ, ಕಟ್ ಮಾಡಿದ ಮೇಲೆ ಅದನ್ನ ಒಮ್ಮೆ ಕೈಲಿ ಮುಟ್ ನೋಡ್ರಿ. ಈ 20 ತನಕ ನೀವು ನೀರು ಹೊಡೆದಿರಂಗಿಲ್ಲ, ಅಲ್ಲಿ ಮೈಸೂರಿನ ಬೆಳೀತಿರ್ತದೆ. ಒಮ್ಮೆ ಕೈಲಿ ಮುಟ್ ನೋಡಿ ಅದೆಷ್ಟು ತೇವಾಂಶ ಇರ್ತದೆ, ಅಷ್ಟೇ ತೇವಾಂಶ ಇರೋಂಗೆ ಅದಕ್ಕೆ ದಿನಕ್ಕೆ 3-4 ಅಕಾರ್ಡಿಂಗ್ ಟು ತುಂತುರು ಹಣಿಬೇಕು. ಗಿಡಕ್ಕೆ ನೀರು ಹಾಕಿದಂಗೆ ಶುರು ಆಗಿಲ್ಲ, ಸ್ಪ್ರೇ ಬಾಟಲ್ನಿಂದ ಸ್ಪ್ರೇ ಮಾಡಿ ಹಂಗ ನೀವು ಮಾಡ್ಕೋತ ಹೋದ್ರಿ ಅಂತಂದ್ರೆ ಮುಂದೆ 3-4 ಮೇಲೆ ಅಲ್ಲಿ ಅಣಬೆ ಮೊಳಿ ಕೊಡಲಿಕ್ಕೆ ಮೊಳಕೆಗಳು ಬರ್ತಾವ. ಮತ್ತೆ 3 ರೆಡಿ ಫಾರ್ ದಿ ಹಾರ್ವೆಸ್ಟ್, ಕಟಾವು ಸಿದ್ಧ. ಅಂದ್ರೆ ಒಮ್ಮೆ ನೀವು ಬೀಜ ಬಿತ್ತಿದ್ರಿ ಅಂದ್ರೆ ಹೆಚ್ಚು ಕಮ್ಮಿ 30-35 ನಿಮ್ಗೆ ಇಳುವರಿ ಸ್ಟಾರ್ಟ್ ಆಗ್ಬಿಡ್ತದೆ. ಒಮ್ಮೆ ಬಿತ್ತನೆ ಮಾಡಿದ್ರೆ ನಿಮ್ಗೆ 3 ಇಳುವರಿ ಕೊಡ್ತದೆ. ಯಾವ ಹಂತದೊಳಗೆ ತೆಗಿಬೇಕು ಸರ್ ಅದನ್ನ? ಅದೇನು ಪೂರ್ತಿ ಅರಳ್ತದಲ್ಲ, ಮೂರ್ ದಿನದ ಮೇಲೆ ಮಳೆ ಕೊಡ್ತದ, ಮಳೆ ಕೊಡದ ಮೂರ್ ದಿನಕ್ಕೆ ತೆಗಿಬೇಕು, ಕಟಾವ್ ಮಾಡ್ರಿ, ಮತ್ತೆ ಅದರ ತೇವಾಂಶ ಮೇಂಟೈನ್ ಮಾಡ್ಕೋತವ್ರಿ. ಮುಂದೆ ಮತ್ತೆ 15 ದಿನಕ್ಕೆ ಎರಡನೇ ಬಾರಿ ಮಳೆ ಕೊಡ್ದು ಮತ್ತೆ 3 ದಿನಕ್ಕೆ ಎರಡನೇ ಕಟಾವ್ ಸಿದ್ಧಾಗ್ತದೆ. ಹಿಂಗೆ ಒಮ್ಮೆ ಬಿತ್ತನೆ ಮಾಡಿದ್ರೆ ನಿಮಗೆ 3 ಬಾರಿ, ಒಂದೇ ಸಲ 26 ದಿನಕ್ಕೆ, ಆಮೇಲೆ ಪ್ರತಿ 15 ದಿನಕ್ಕೆ 3 ಬಾರಿ ನಿಮಗೆ ಅಣಬೆ ಇಳುವರಿ ಬರ್ತದೆ. ಒಂದು ಚೀಲದಿಂದ 3 ಬೆಳೆ ಗ್ರಾಮ್ ಲೆಕ್ಕದಾಗ ಹೇಳುದಾದ್ರೆ ಒಂದು ಚೀಲದಿಂದ ಎಷ್ಟು ಗ್ರಾಮ್ ಅಣಬೆ ಬೆಳಿಬಹುದು? ಮೊದಲೇ ಇಳುವರಿ ನಿಮಗೆ ಹೆಚ್ಚು ಕಮ್ಮಿ ಏನಿಲ್ಲಾಂದ್ರೆ ಒಂದು 1/2 ಕೆಜಿ ತನಕ ಬರ್ತದೆ 500 ಗ್ರಾಮ್ ಅಣಬೆ. ಆಮೇಲೆ ಎರಡನೇ ಇಳುವರಿ ಹೆಚ್ಚು ಕಮ್ಮಿ ನಿಮಗೆ 1/2 ಕಿಲೋ 250 ಗ್ರಾಮ್ ಬರ್ಬೋದು. ಆಮೇಲೆ ಒಂದು ನೆಕ್ಸ್ಟ್ ಕ್ರಾಪ್ 100-150 ಗ್ರಾಮ್ ಬರ್ತದೆ. ಓವರ್ ಹೆಚ್ಚು ಕಮ್ಮಿ ಪ್ಲಸ್ ಆರ್ ಮೈನಸ್ 500 ಗ್ರಾಮ್ ಹುಲ್ಲು 100 ಗ್ರಾಮ್ ಬೀಜಕ್ಕೆ ನಿಮಗೆ 3 ಕ್ರಾಪ್ ಕೊಡಿಸಿ ಹೆಚ್ಚು ಕಮ್ಮಿ 1 ಕಿಲೋ ತನಕ ಬರ್ತದೆ. 1 ಕಿಲೋ ತನಕ ಬರ್ತದೆ. ಈ 1 ಕೆಜಿ ಆಯ್ಸ್ಟರ್ ಮಶ್ರೂಮ್ ನೀವು ಬೆಳೆಯೋದ್ರಿಂದ ಅದ ಲೆಕ್ಕಕ್ಕೆ ನಾ ಕೇಳ್ತೀನಿ, 1 ಕೆಜಿ ಮಶ್ರೂಮ್ ನ ಬೆಲೆ ಎಷ್ಟು? ಇದಕ್ಕೆ ಫಿಕ್ಸ್ ಅಂತ ಇರಂಗಿಲ್ಲ, ಆದ್ರೆ ಏನಾದ್ರೂ ನೀವು 1 ಕೆಜಿ ಅಣಬೆ ನಿಮಗೆ 250 ರೂಪಾಯಿ ಕಿಲೋ ಏನು ಪ್ರಾಬ್ಲಮ್ ಇಲ್ಲ. ಇದಕ್ಕೆ 1 ಕೆಜಿ ಬೆಳಿಲಿಕ್ಕೆ ಎಷ್ಟು ಕಾಸ್ಟ್ ಬರ್ತದೆ? ಈಗ ಸಾಮಾನ್ಯವಾಗಿ 1 ಕೆಜಿ ಬೆಳಿಲಿಕ್ಕೆ ನಮಗೆ ಇವತ್ತಿನ ಲೆಕ್ಕ ನೋಡಿದ್ರೆ 100 ರೂಪೀಸ್ ಕಾಸ್ಟ್ ಬರ್ತದೆ. ಅಂದ್ರೆ 100 ರೂಪಾಯಿ ಹಾಕಿದ್ರೆ 150 ರೂಪಾಯಿ ಲಾಭ ಅದ. ಅದ ಅಂದ್ರ ನಷ್ಟ ಇಲ್ಲ, ಬೆಳೆನೂ ಲಘು ಬರ್ತದ, ಅಷ್ಟು ಶ್ರಮನೂ ಇರುವುದಿಲ್ಲ. ಆದ್ರೆ ಅದನ್ನ ವೈಜ್ಞಾನಿಕವಾಗಿ ಪದ್ಧತಿ ಪ್ರಕಾರ ಮಾಡ್ಬೇಕು. ನೀವು ರೈತರು ಹೆಂಗ್ ದುಡಿತೀರಿ ಅಷ್ಟೇ ಹೊಲ್ದಾಗ ಇಲ್ಲ ಮನ್ಯಾಗ ದುಡಿಯೋದು. ಅದ್ರೊಳಗೆ ಆಸಕ್ತಿ ಪ್ರೀತಿ ಇತ್ತಂದ್ರೆ ಕೆಲಸ ಅನ್ಸುದಿಲ್ಲ. ಸರಿಗ ಅಣಬೆ ಬೆಳೆದ್ರು ಅದು ಮಾರಾಟವಾಗದೆ ಉಳಿತು ಅಂತ ಹೇಳಿದ್ರ ಅದನ್ನ ಪ್ರೊಸೆಸಿಂಗ್ ಒಂದ್ ಹೇಳ್ತೇನೆ ಮೇಡಮ್, ಇಲ್ಲ ಮೌಲ್ಯವರ್ಧನೆ ಮಾಡಬಹುದೇನು? ಮಾಡಬಹುದು, ಆದ್ರೆ ಇಲ್ಲಿ ಅಣಬೆ ನೀವು ಸಿಸ್ಟಮೆಟಿಕ್ ಆಗಿ ಬೆಳೆದ್ರೆ ಉಳಿತು ಅನ್ನೋ ಪ್ರಶ್ನೆ ಬರುದಿಲ್ಲ. ಉಳಿತು ಅಂತಂದ್ರೆ ಏನು ಮಾಡ್ಲಿಕ್ಕೆ ಹೋಗ್ಬೇಡ್ರಿ, ಬಿಡಿಸಿಕೊಡ್ರಿ, ಬಿಡಿಸಿಕೊಂಡು ಅಣಬೆಯನ್ನು ಬಿಡಿಸಿಕೊಂಡು ಬಿಡಿಸಿಕೊಂಡು ಅದನ್ನೊಂದು ಕಾಟನ್ ಧೋತ್ರ ಅಥವಾ ಸೀರಿ ಮೇಲೆ ಹರಿವ್ರಿ, ಅದು ಸೂರ್ಯನ ಬಿಸಿಲಿಗೆ ಇರ್ಬೇಕು, ಅದು ಸೂರ್ಯನ ಬಿಸಿಲಿಗೆ ಒಣಗಿಸ್ಬೇಕು. ಅದನ್ನ ಹರಿವಿ ಮ್ಯಾಲೊಂದು ಅರಿವಿ ಮುಚ್ಚ್ರಿ, ಹಂಗ ಮುಂಜಾನೆ ನೀವು 8ಕ್ಕೆ ಇಟ್ರಿ ಅಂತಂದ್ರೆ 4-5 ವರೆ ಒಣಗಿ ಬಿಡ್ತದೆ. ಅದು ಒಣಗಿದೆ ಅಂತಂದ್ರೆ ಅದರ ಲೈಫ್ 12 ಮಂತ್ಸ್, 1 ವರ್ಷದ ತನಕ ನೀವು ಅದನ್ನ ಕಾಪಾಡ್ಕೋಬಹುದು. ಸರ್ ಅದು ಮಾರಾಟ ಆಗ್ತದೆ? 100% ಮಾರಾಟ ಆಗ್ತದೆ. ತಾಜಾ ಅಣಬೆಗೆ ಏನಿರ್ತದಲ್ಲ ಸ್ವಲ್ಪ ಡಿಲೇ ಆಗ್ತದೆ, ಉಳಿಯುವುದಿಲ್ಲ, 100% ಉಳಿಯುವುದಿಲ್ಲ. ಯಾಕೆ ಅಂತಂದ್ರೆ ಇದು ಅಣಬೆ ಈಗಿನ ಮೆಡಿಕಲ್ ಅಥಾರಿಟಿ ಡಾಕ್ಟರ್ಸ್ ಎಲ್ಲರೂ ದೇ ಪ್ರಿಸ್ಕ್ರೈಬ್, ಈಗ ದಿಸ್ ಇಸ್ ಬೆಸ್ಟ್ ಫುಡ್ ಫಾರ್ ಹಾರ್ಟ್ ಬಿಪಿ ಡಯಾಬಿಟಿಕ್ ಪೇಷಂಟ್ಸ್. ಅಂದ್ರೆ ಇದು ಆರೋಗ್ಯಕರ ಆಹಾರ, ಆರೋಗ್ಯಕರ. ಮತ್ತೆ ಕ್ಯಾಲರಿ ಎಷ್ಟಿರ್ತಾವ ಸರ್ 100 ಗ್ರಾಮ್ ಅಣಬೆಯೊಳಗೆ, ಪೋಷಕಾಂಶಗಳು ಎಷ್ಟಿರ್ತಾವ ಅಂತ ಹೇಳಿಕ್ ಆಗ್ತದೆ? ಹೇಳ್ಬಹುದು, ಅದೇನು ಪ್ರಶ್ನೆ ಬರುದಿಲ್ಲ. ನೀವು ಆಯ್ಸ್ಟರ್ ಅಣಬೆಯನ್ನ ಗಮನದೊಳಗೆ ಆಯ್ಸ್ಟರ್ ಮಶ್ರೂಮ್ ಏನದ, ಇದಕ್ಕಿದಷ್ಟು ಮೆಡಿಕಲ್ ವ್ಯಾಲ್ಯೂ ಚಿಪ್ಪು ಅಣಬೆ, ಆಯ್ಸ್ಟರ್ ಮಶ್ರೂಮು, ಆಮೇಲೆ ಗ್ಯಾನೋಡರ್ಮ, ಶಿಕಾತಿ, ಇವೆಲ್ಲ ಮೆಡಿಕಲ್ ವ್ಯಾಲ್ಯೂ. ಶಿಕಾತಿ ಮತ್ತು ಗ್ಯಾನೋಡರ್ಮ ಅವು ಟಿಪ್ ಆಫ್ ದಿ ಹಿಮಾಲಯ, ನಮ್ಮ ದೇಶದಾಗ ಬೆಳೆಯುವುದಿಲ್ಲ, ಕೋಲ್ಡ್ ಕಂಟ್ರೀಸ್ಗೆ. ಆಮೇಲೆ ಅದ್ರ ಇನ್ವೆಸ್ಟ್ಮೆಂಟ್ ಹೆಚ್ಚಾಗ್ತದೆ, ಇದಕ್ಕೇನು 20-30 ಡಿಗ್ರಿ ಟೆಂಪರೇಚರ್ ಬೇಕಲ್ಲ, ನಮ್ಮ ದೇಶದಾಗ 12 ತೆಂಗು ಸಿಗ್ತದೆ ನಮಗೆ, ನಮ್ಮ ಇದಕ್ಕೆ ಅನುಕೂಲ ಮತ್ತು ಮೆಡಿಕಲ್ ವ್ಯಾಲ್ಯೂ ಹೆಚ್ಚದ. ಇದು ಅಂದ್ರೆ ಅಣಬೆಯನ್ನು ವರ್ಷ ಪೂರ್ತಿ ಬೆಳಿಬಹುದು? ಹೌದು, ವರ್ಷ ಪೂರ್ತಿ ಬೆಳಿಬಹುದು. ಆದ್ರೆ ನೀವು ಅದೇನು ವೈಜ್ಞಾನಿಕವಾಗಿ ಏನು ಸಿಸ್ಟಮ್ ಮಾಡ್ತಿಲ್ಲ ಅದು ಪೂರ್ತಿ ಪಕ್ಕ ಇರಬೇಕು. ಕ್ರೂಡ್ ಪ್ರೋಟೀನು 21.6 ಇರ್ತದೆ, ಫ್ಯಾಟ್ 7.2, ಆಮೇಲೆ ಕಾರ್ಬೋಹೈಡ್ರೇಟ್ 60.5, ಫೈಬರ್ 11.9, ಎನರ್ಜಿ ಏನಿರ್ತದೆ 451 ಕ್ಯಾಲ್ರಿ 100 ಗ್ರಾಮ್ಗೆ. ಇದಕ್ಕೆ ವಿಟಾಮಿನ್ ಮಿನರಲ್ ಫ್ರೆಶ್ ಮಶ್ರೂಮ್ದಾಗ ಥೈಮಿನ್ 4.8, ರೆಬೋಫೂಮಿನ್ 4.7, ಕ್ಯಾಲ್ಸಿಯಂ ನಿಯಾಸಿನ್ 10.87, ಎಸ್ಕಾರ್ಬೆಕೈಡ್ ಶೂನ್ಯ ಇರ್ತದೆ, ಆಸಿಡ್ ಶೂನ್ಯ ಇರ್ತದೆ ಅದ್ರಾಗ ಒಂದು ಮಾಡೋಕ್ಕು, ಕ್ಯಾಲ್ಸಿಯಂ 33, ಪೊಟ್ಯಾಸಿಯಂ 13.48, ಕಬ್ಬಿಣ 15.2, ಸೋಡಿಯಂ 8.37, ಪೊಟ್ಯಾಸಿಯಂ 37.3. ಇದು ನಮ್ಮ ಇದ್ರಾಗಿರೋದು ಮೆಡಿಕಲ್ ವ್ಯಾಲ್ಯೂ. ನಿಯಾಸಿನು ಕಬ್ಬಿಣ ಇವು ಹೆಚ್ಚಿರೋದ್ರಿಂದ ಮನುಷ್ಯಾಗ ಎನಿಮಿಕ್ ಇದ್ದವ್ರಿಗೆ ಇದು ಯೋಗ್ಯ, ಇದು ಎಸಿಡಿಟಿ ಆಗೋದಿಲ್ಲ ಇದಕ್ಕೆ. ಇದು ಒಂದು ಆರೋಗ್ಯಕರ ಆಹಾರ ಅಂತ ಹೇಳ್ಬೋದು. ಯಾವುದೋ ಅಣಬೆ ಬೆಳೆದದ ಅಣಬೆ ಆರೋಗ್ಯಕ್ಕೆ ಚಲೋ ಅಂತ ಹೇಳ್ಯಾರ ಅಂತ ಹೇಳಿ ತಿಂದ್ ಬಿಟ್ರೆ ಹೆಂಗ? ಎಲ್ಲಾ ಅಣಬೆಗಳನ್ನ ಇಲ್ಲ ರೀ, ಅಣಬೆ ಒಳಗ ಸಾಧಾರಣ ಸೃಷ್ಟಿ ಒಳಗ 3-3.5 ತಳಿ ಅಣಬೆ ಅವ, ಎಲ್ಲಾ ತಿನ್ಲಿಕ್ಕೆ ಬರಂಗಿಲ್ಲ. ಮನುಷ್ಯಾಗ ತಿನ್ಲಿಕ್ಕೆ ಯೋಗ್ಯ ಇದ್ದದ್ದು 7-8 ತಳಿ ಮಾತ್ರ. ಕೆಲವೊಂದ್ಸಲ ನೀವು ಪೇಪರ್ನಾಗೆಲ್ಲ ಓದಿರ್ತೀರಿ ಅಣಬೆ ತಿಂದ ತಲೆ ತಿರುಗಿ ಬಿದ್ರು ಉಮ್ಟಿಂಗ್ ಆಯ್ತು ಅಂತ, ಡೆಡ್ಲಿ ಪಾಯ್ಸನ್ಸ್ ಇರ್ತಾವ. ಅದನ್ನ ಯಾರು ಬೆಳೀತಾರ ಎಲ್ಲಿರ್ತದೆ ಅಲ್ಲಿ ಸರಿಯಾಗಿ ನೋಡಿ ತಗೊಳ್ರಿ. ಇನ್ನೊಂದು ಹೇಳ್ತೀನಿ, ನೀವು ಮಶ್ರೂಮ್ ತಗೊಂಡ್ರಿ ಅಂತಾರೆ, ಇದಕ್ಕೆ ಹೆಂಗ್ ಟೆಸ್ಟ್ ಮಾಡ್ಬೇಕು ಇದು ಹೆಲ್ದಿ ಆರ್ ಚಲೋ ಅಂತ ಹೇಳಿ ಅಂದ್ರೆ ಉಪ್ಪಿನ ನೀರು ತಗೊಳ್ರಿ, ಪಿಂದರಗೊಮ್ಮೆ ಎದ್ ನೋಡ್ರಿ, ಅದು ಲೋಳೆ ಬಂತು ಇಫೆಕ್ಟೆಡ್ ಅಂದ್ರೆ ಅದು ಖರಾಬ್ ಆಗಿದೆ ಮಶ್ರೂಮ್ ಅಂತ ಏನಿದ್ದಿಲ್ಲ. ಓಕೆ, ಆಮೇಲೆ ಇದನ್ನ ಚಿಪ್ಪು ಅಣಬೆ ಏನಾದ್ರೆ ಎಂದು ಖರಾಬ್ ಆಗುದಿಲ್ಲ. ಯಾಕಂದ್ರೆ ನೀವು ಬೆಳೆಯೋದು ಕೋಲ್ಡ್ ಚೇಂಬರ್ನಾಗ ಬೆಳೆದಿರ್ತೀರಿ. ಈಗ ಹೊಲದಾಗ ನಮ್ಮ ಹೊಲದಾಗ ಬೆಳೆದ್ರೆ ತಿಂತೇವ್ರಿ ಮಾಡ್ತೀವಿ ಅಂತಾರೆ, ಅದೇನು ತೊಗೊಂಡು ಬೆಳೀತದೆ ಗೊತ್ತಾಗೋದಿಲ್ಲ. ಒಂದು ಹ್ಯೂಮನ್ ವೇಸ್ಟು, ಅನಿಮಲ್ ವೇಸ್ಟು ಕಳ್ತದ್ದು, ಇವೆಲ್ಲ ಇನ್ಫೆಕ್ಷನ್ ಇರ್ತದೆ. ಸೊ ಅಂಥವಕ್ಕೆ ಎಕ್ದಮ್ ತಿನ್ಲಿಕ್ಕೆ ಹೋಗ್ಬೇಡ್ರಿ. ಹಾಗಾಗಿ ಗೊತ್ತಿದ್ದ ಸೋರ್ಸ್ನಿಂದ ಸಿಕ್ಕಂತಹ ಅಣಬೆಯನ್ನು ಮಾತ್ರ ಸೇವಿಸುವುದು ಉತ್ತಮ ಅಂತ ನಿಮ್ಮ ಸಲಹೆ. ಈಗ ಕೊನೆಯದಾಗಿ ರೈತ ಬಾಂಧವರಿಗೆಲ್ಲ ನೀವು ಏನ್ ಸಲಹೆ ಕೊಡ್ತೀರಿ, ಯಾವ ರೀತಿ ಅವರು ಇದನ್ನ ಶುರು ಮಾಡ್ಬೇಕಂದ್ರ ತರಬೇತಿ ಪಡ್ಕೋಬೇಕು, ಹೆಂಗ ನಿಮ್ಮ ಅಭಿಪ್ರಾಯ ಏನು? ನೀವು ಯಾವ್ದೋ ಉದ್ಯಮ ಸ್ಟಾರ್ಟ್ ಮಾಡಿದ್ರಿ ಅಂತಂದ್ರೆ ಎಸ್ಪೆಷಲಿ ಮಶ್ರೂಮ್ ಮುಕ್ಕನ್ ತರಬೇತಿ ಇಲ್ದೇ ಮಾಡ್ಲಿಕ್ಕೆ ಹೋಗ್ಬೇಡ್ರಿ. 99% ಇದನ್ನ ವೈದ್ಯಕೀಯ ಆಹಾರವಾಗಿ ವಾಪರಿಸ್ತಾರ, ಡಾಕ್ಟರ್ಸ್ ಅಡ್ವೈಸ್ ಮಾಡ್ತಾರೆ. ಇದಕ್ಕೆ ಕ್ಲೀನ್ನೆಸ್ ಇರ್ತದೆ, ಆಮೇಲೆ ಸರಿಯಾಗಿ ಮೇಂಟೈನ್ ಮಾಡಬೇಕಾಗ್ತದೆ, ಇನ್ಫೆಕ್ಷನ್ ಆಗಬಾರ್ದು, ಇವೆಲ್ಲ ಪ್ರೊಸೆಸ್ ಇರ್ತವೆ. ತರಬೇತಿ ಮುಗಿಸ್ಕೊಂಡು ಮಾಡಿದ್ರೆ ಯೋಗ್ಯ, ತರಬೇತಿ ಮುಗಿಸಿದ್ರಿ ಅಂತಂದ್ರೆ ನಿಮಗೆ ಮಾರ್ಕೆಟಿಂಗ್ ಮಾಡಿ ಎಲ್ಲಾನು ಕವರ್ ಮಾಡ್ಕೊಳಕ್ ಬರ್ತದೆ. ಸರ್, ಈಗ ರೈತ ಬಾಂಧವರಿಗೆ ಮೊದಲನೇದಾಗಿ ಅವ್ರು ಶುರು ಮಾಡಬೇಕಾರ ಸಣ್ಣ ಪ್ರಮಾಣದಾಗ ಶುರು ಮಾಡಿದ್ರೆ ತರಬೇತಿ ಪಡ್ಕೊಂಡು ಸ್ವಲ್ಪ ಬೆಳೆದ್ ನೋಡಿ ಆಮೇಲೆ ವಾಣಿಜ್ಯಕ್ಕೆ ತಮಗ್ ಹೊಂತದ ಇಲ್ಲೋ ಅಂತ ವಿಚಾರ ಮಾಡಿ, ಮಾಡ್ಲಿಕ್ಕೆ ಆಗ್ತದ ಅಂತ ವಿಚಾರ ಮಾಡಿ ದೊಡ್ಡ ಪ್ರಮಾಣದಲ್ಲಿ ಮಾಡ್ಬೇಕಂತ ನೀವ್ ಹೇಳ್ತೀರಿ. ಅಷ್ಟೇ ಅಲ್ಲ, ನಮ್ಮ ಸಣ್ಣ ಪ್ರಮಾಣದಲ್ಲಿ ಮಾಡೋದ್ರೆ ಏನಾಗ್ತದಂತಂದ್ರೆ ನಿಮ್ಗೆ ಮಾರ್ಲಿಕ್ಕೂ ಈಸಿ ಇರ್ತದೆ. ನಿಮಗ್ ಮಾರೋ ಕೆಪಾಸಿಟಿ 5 KG ಇದ್ರೆ 5 ರೊಳಗೆ ಬೆಳೀರಿ ಅಂದ್ರೆ ನಿಮ್ಗೆ ಉಳಿಯುವುದಿಲ್ಲ. ಒಂದೇ ಸಲಕ್ಕೆ ಅವ್ರು ಹೇಳ್ಯಾರ ನಾವು ಅವ್ರು 5 ಹೇಳ್ತಾರೆ, ನಾವು 20 KG ಮಾಡ್ತೇವೆ, 30 KG ಮಾಡ್ತೇವೆ ಅಂದು ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ಸಣ್ಣ ಪ್ರಮಾಣದಲ್ಲಿ ಮಾಡೋದ್ರಿಂದ ನಿಮ್ಮ ಬಂಡವಾಳ ಕಮ್ಮಿ ಇರ್ತದೆ, ಅಣಬೆ ಉಳಿಯುವುದಿಲ್ಲ. ಇದು ಬೆಸ್ಟ್ ಫುಡ್ ಹಾರ್ಟ್ ಬಿಪಿ ಡಯಾಬಿಟಿಕ್ ಪೇಷಂಟ್. ನಿಮ್ ಹತ್ರ ರೈತರು ಯಾರು ಬಂದ್ರೆ ಅವರಿಗೆ ತರಬೇತಿ ಕೊಡ್ತೀರೇನು? ಹೌದು, ಕೊಡ್ತದ. ಅದಕ್ಕೆಲ್ಲ ಫೀ ಎಲ್ಲ ಇರ್ತದೆ, ತರಬೇತಿ ಇರ್ತದೆ. ಸಾಧಾರಣ 1.5 ದಿನ ತನಕ ತರಬೇತಿ ಇರ್ತದೆ, ಥೇರಿ ಇರ್ತದೆ. ನನ್ನ ಕಡೆ ಬಂದ್ರೆ ಒಂದು ಸರ್ಟಿಫಿಕೇಟ್ ಇರ್ತದೆ, ಒಂದು ನಾನು ನಿಮ್ಗೆ ಅಶ್ಯೂರ್ಡ್ ಕೊಡೋದು ಅಂತಂದ್ರೆ ಅಣಬೆ ಯಾರು ಬೆಳೀತಾರಲ್ಲ ಮೊದಲು ರೈತರನ್ನ ತಯಾರು ಮಾಡಿಕೊಂಡು ಅವ್ರನ್ನ ವ್ಯಾಪಾರನ ತಯಾರು ಮಾಡ್ಕೊಳ್ಳೋ ಜವಾಬ್ದಾರಿ ನಂದಿರ್ತದೆ. ಅಂದ್ರೆ ನೀವು ಅವರಿಗೆ ಮಾರ್ಕೆಟಿಂಗ್ ಮಾಡೋದನ್ನ ಹೇಳ್ಕೊಳ್ತೀರಿ. ನೀವು ಇಲ್ಲಿವರೆಗೆ ಯಾವ್ಯಾವ ರೀತಿ ತರಬೇತಿ ಯಾರ್ಯಾರಿಗೆ ಕೊಟ್ಟಿರಿ? ಈಗ ನನ್ನ ಕಡೆ ಸಾಕಷ್ಟು ಸಾಮಾನ್ಯ ಜನರು ಬಂದಿರ್ತಾರೆ, ಬರೋದಿಲ್ಲ ಅಂತೇನಿಲ್ಲ. ಅಗ್ರಿ ಯೂನಿವರ್ಸಿಟಿ ಅವರಿಗೆ, KVKಗೆ, GTC ಇಂಥವೆಲ್ಲ ಬಂದು ಸಾಕಷ್ಟು ಬಂದಿರ್ತಾರೆ, ಆದ್ರೆ ಯಾರು ಫೇಲ್ ಏನಾಗಿಲ್ಲ. ಸರ್, ನಿಮ್ಮ ಕಡೆಯಿಂದ ತರಬೇತಿ ಪಡೋದು ಯಶಸ್ವಿ ಉದ್ಯಮಿ ಆದವ್ರ ಬಗ್ಗೆ ನೀವು ಹೇಳಿಕ್ ಸಾಧ್ಯ? ಹೇಳ್ತೇನೆ. ನೆಸೆಸಿಟಿ ಇದ್ರೆ ಹೆಂಗ್ ಅದನ್ನ ಮುಂದೆ ತಗೋತಾನ ಒಂದು ಉದಾಹರಣೆ ಕೊಡ್ತೇನೆ. ಬೆಂಗಳೂರದಾಗಿಂದ 3 ಉದ್ಯಮಿಗಳು ಹೋಟೆಲ್ ಇಂಡಸ್ಟ್ರಿ ಧಾರವಾಡಕ್ಕೆ ಬಂದು ಇಲ್ಲಿ ತರಬೇತಿ ಮುಗಿಸ್ಕೊಂಡು ಬೆಂಗಳೂರದಾಗ ಸ್ಟಾರ್ಟ್ ಮಾಡಿದ್ರು. ಯಾಕೆ ಅಂತಂದ್ರೆ ಅವ್ರು ಲಾಕ್ಡೌನ್ದಾಗ ಹೋಟೆಲ್ ಇಂಡಸ್ಟ್ರಿ ಬಂದಾತ ಅವ್ರದ್ದು. ಈಗ ಅಲ್ಲಿ ಬೆಂಗಳೂರು ಸ್ಟಾರ್ಟ್ ಮಾಡ್ಯಾರ, ಅವ್ರದ್ದು ಹೋಟೆಲ್ ಅದ, ಅಲ್ಲಿ ಮಶ್ರೂಮ್ ಬೆಳೀತಾರೆ, ಡಿಶ್ ಮಾಡಿ ಮಾರ್ತಾರೆ, ಮತ್ತೆ ಅಶ್ಯೂರ್ಡ್ ಬಿಸಿನೆಸ್ ಅದ ಅವ್ರದ್ದು. ಸರ್, ಈಗ ನಮ್ಮ ರೈತ ಬಾಂಧವರಿಗಾಗಿ ನಿಮ್ಮ ಫೋನ್ ನಂಬರ್ ಹೇಳ್ರಿ, ಅವರು ನಿಮ್ಮನ್ನ ಸಂಪರ್ಕಿಸಿ ಮಾಹಿತಿಗಳನ್ನ ಪಡ್ಕೊಳ್ಬಹುದು. ಇಲ್ಲಿ ಸಂಪರ್ಕಿಸಬೇಕಾದ ಫೋನ್ ನಂಬರ್ ಅಂತಂದ್ರೆ 9342186951. ಇದನ್ನು ಕನ್ನಡದಾಗ ಹೇಳ್ತೇನೆ, 9342186951. ನಿಮಗೆ ಏನು ನಿಮ್ಮ ಹೆಚ್ಚಿನ ಡೀಟೇಲ್ ಬೇಕಾಗೈತಂದ್ರೆ ಈ ನಂಬರ್ ಕಾಂಟ್ಯಾಕ್ಟ್ ಮಾಡಿರಿ. ವೈಯಕ್ತಿಕವಾಗಿ ಬಂದು ನನಗೆ ಭೇಟಿ ಆದರೆ ನಾನು ನಿಮ್ಮನ್ನ ಅಣಬೆ ಬೆಳೆಗಾರ ಪ್ಲಸ್ ವ್ಯಾಪಾರಿ ಮಾಡ್ಕೊಳಿಸುವ ಜವಾಬ್ದಾರಿ ನಂದಿರ್ತದೆ. ಸರ್ಕಾರದಿಂದ ಸೌಲಭ್ಯಗಳು ಕೂಡ ಸಿಗಬಹುದು, ಸಿಗ್ತಾವ. ಅಂದ್ರೆ ನೀವು ಅದನ್ನ ಸರ್ಟಿಫಿಕೇಟ್ ಕೋರ್ಸ್ ಮಾಡಿಸ್ತೀರಿ, ಅದರಿಂದ ಮುಂದವರು ಸರ್ಕಾರಿ ಸೌಲಭ್ಯಗಳನ್ನ ಪಡ್ಕೊಳ್ಳೋದಕ್ಕೆ ಅನುಕೂಲ ಆಗಬಹುದು. 100% ಆಗ್ತದೆ, ಆಗಿಲ್ಲ ಅಂತಿಲ್ಲ. ಆಮೇಲೆ ಈಗಿನ ಇಂಡಸ್ಟ್ರಿಯಲಿಸ್ಟ್ ಲೈಕ್ ಟಾಟಾ, ಪಾಂಡ್ಸ್, ಸ್ಟೀಲ್ ಇಂಡಿಯಾ, ಅವರೆಲ್ಲ ಈ ಬಿಸಿನೆಸ್ ನಾಗಿದ್ದಾರೆ. ಧನ್ಯವಾದಗಳು ರಾಜ ದುರ್ಗ ಸರ್. ನಮ್ಮ ರೈತ ಬಾಂಧವರಿಗೆ ಬಹಳಷ್ಟು ಮಾಹಿತಿಗಳನ್ನ ನೀವು ಹೇಳ್ಕೊಟ್ರಿ. ನಮ್ಮೆಲ್ಲ ರೈತ ಬಾಂಧವರ ಪರವಾಗಿ ನಿಮಗೆ ಧನ್ಯವಾದಗಳನ್ನ ಹೇಳ್ತೀನಿ. ನಮಸ್ಕಾರ. ಇದುವರೆಗೆ ಅಣಬೆ ಕೃಷಿ ಕುರಿತು ಅಣಬೆ ಬೆಳೆಗಾರರಾದ ರಾಜ ಎಲ್ ದುರ್ಗ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಿಸಿದವರು ಮಾಲಾ ಸಾಮ್ರಾಣಿ. ಕೃಷಿರಂಗದಲ್ಲಿ ಇನ್ನು ಮುಂದೆ ಗುಡಿಗೆರೆಯ ಬಸಣ್ಣ, ಶಿವಬಸಪ್ಪ ಮುಳುಗುಂದ್ ಹಾಗೂ ಸಂಗಡಿಗರಿಂದ ಏಕತಾರಿ ಪದಗಳು. ದ್ರವ್ಯ ಸ್ಥಿರವಲ್ಲ, ಸ್ಥಿರವೆಂದು ನಂಬಿದರೆ ಸ್ಥಿರವಾಗುವುದೇನೋ. ಸ್ಥಿರವಲ್ಲ ದ್ರವ್ಯ ಸ್ಥಿರವಲ್ಲ, ಸ್ಥಿರವೆಂದು ನಂಬಿದರೆ ಸ್ಥಿರವಾಗುವುದೇನೋ. ಅಸ್ಥಿರ ದೇಹವು ಸುಸ್ಥಿರವಾದುದಲ್ಲ, ವಸ್ತಿ ಕಾರನಂತೆ ಕೈದಾಡುವಿಯಲ್ಲ. ಅಸ್ಥಿರ ದೇಹವು ಸುಸ್ಥಿರವಾದುದಲ್ಲ ವಸ್ತಿಕಾರನಂತೆ ಕೈದಾಡುವಿಯಲ್ಲ ಹಸಿದು ಬಂದವರಿಗೆ ಅನ್ನ ನೀಡದ ಕೋಡಿ ಎಷ್ಟು ಗಳಿಸಿದರೇನೋ ಹೇ ಮಂದ ಮನುಜ ಎಷ್ಟು ಗಳಿಸಿದರೇನೋ ಹೇ ಮಂದ ಮನುಜ ಹಸಿದು ಬಂದವರಿಗೆ ಅನ್ನ ನೀಡದ ಕೋಡಿ ಎಷ್ಟು ಗಳಿಸಿದರೇನೋ ಹೇ ಮಂದ ಮನುಜ ಸ್ಥಿರವಲ್ಲ ದ್ರವ್ಯ ಸ್ಥಿರವಲ್ಲ ಸ್ಥಿರವೆಂದು ನಂಬಿದರೆ ಸ್ಥಿರವಾಗುವುದೇನೋ ನೆಂಟರ ಬೀಗರ ನಂಬಬ್ಯಾಡೋ ನೀ ತಂಟೆಕೋರರವರು ಕೊಂಟಿ ತೆಗೆವರು ನೆಂಟರ ಬೀಗರ ನಂಬಬ್ಯಾಡೋ ನೀ ತಂಟೆಕೋರರವರು ಕೊಂಟಿ ತೆಗೆವರು ಕಂಟಕಗಳು ಬಂದು ಕಾಡುವ ಕಾಲಕ್ಕೆ ಕಂಟಕಗಳು ಬಂದು ಕಾಡುವ ಕಾಲಕ್ಕೆ ನೆಂಟರ ಬೀಗರ ನಗುವರಲ್ಲೋ ನೆಂಟರ ಬೀಗರು ನಗತಾರಲ್ಲೋ ಸ್ಥಿರವಲ್ಲ ದ್ರವ್ಯ ಸ್ಥಿರವಲ್ಲ ಸ್ಥಿರವೆಂದು ನಂಬಿದರೆ ಸ್ಥಿರವಾಗುವುದೇನೋ ಸ್ಥಿರವೆಂದು ನಂಬಿದರೆ ಸ್ಥಿರವಾಗುವುದೇನೋ ತಾನು ಮಾಡಿದ ಕರ್ಮ ತನಗೆ ಬಂದಿರಲಿಕ್ಕೆ ತಾನು ಮಾಡಿದ ಕರ್ಮ ತನಗೆ ಬಂದಿರಲಿಕ್ಕೆ ತಾನು ಭೋಗಿಸದೆ ಗೊಣಗಾಟವ್ಯಾಕೋ ತಾನು ಭೋಗಿಸದೆ ಗೊಣಗಾಟವ್ಯಾಕೋ ನಾನು ಗೆದ್ದೇನೆಂದು ಶಾನ್ಯ ನಗುತ್ತಿದ್ದರೆ ನಾನು ಗೆದ್ದೇನೆಂದು ಶಾನ್ಯ ನಗುತ್ತಿದ್ದರೆ ತಾನು ಮೆಚ್ಚುವನೇನು ಈಟಿ ಪುರುಷ ತಾನು ಮೆಚ್ಚುವನೇನು ಈಟಿ ಪುರುಷ ಸ್ಥಿರವಲ್ಲ ದ್ರವ್ಯ ಸ್ಥಿರವಲ್ಲ ಸ್ಥಿರವೆಂದು ನಂಬಿದರೆ ಸ್ಥಿರವಾಗುವುದೇನೋ ಅಸ್ಥಿರದ ಜನ್ಮ ಅಸ್ಥಿರ ದೇಹವು ಸುಸ್ಥಿರವಾದುದಲ್ಲ ವಸ್ತಿಕಾರನಂತೆ ಪೈದಾಡುವಿಯಲ್ಲ ಹಸಿದು ಬಂದವರಿಗೆ ಅನ್ನ ನೀಡದ ಕೋಡಿ ಎಷ್ಟು ಗಳಿಸಿದರೇನೋ ಹೇ ಮಂದ ಮನುಜ ಸ್ಥಿರವಲ್ಲ ಕಾಯ ಸ್ಥಿರವಲ್ಲ ಸ್ಥಿರವೆಂದು ನಂಬಿದರೆ ಸ್ಥಿರವಾಗುವುದೇನೋ ಸ್ಥಿರವೆಂದು ನಂಬಿದರೆ ಸ್ಥಿರವೆಂದು ನಂಬಿದರೆ ಸ್ಥಿರವಾಗುವುದೇನೋ ಗುರು ಎಂದರೆ ನಿಜಕ್ಕೆ ಈತನೇ ದೊರೆ ಎಂದರು ನಿಜಕ್ಕೆ ಈತನೇ ಗುರುವೆಂದರೆ ನಿಜಕ್ಕೆ ಈತನೇ ದೊರೆ ಎಂದರು ನಿಜಕ್ಕೆ ಈತನೇ ದಿಟವ ಹೂಸಿ ಬೆದಕಿ ನೋಡಿ ನಟನೆ ಇದರ ಹಾದಿ ತೋರಿ ಕಿಟಕಿ ನುಡಿಗೆ ಬಾಗದಿರುವನು ಕಿಟಕಿ ನುಡಿಗೆ ಬಾಗದಿರುವನು ಏನು ದಿಟ್ಟನ ನೋಡೋ ಹೇ ಏನು ದಿಟ್ಟನ ನೋಡ ದಿಟವು ಹುಸಿ ಬೆದಕಿ ನೋಡಿ ನಟನೆ ಇದರ ಹಾದಿ ತೋರಿ ಕಿಟಕಿ ನುಡಿಗೆ ಬಾಗದಿರುವನು ಕಿಟಕಿ ನುಡಿಗೆ ಬಾಗದಿರುವನು ಏನು ದಿಟ್ಟ ನೋಡ ಏನು ದಿಟ್ಟನು ನೋಡ ಗುರು ಎಂದರೆ ನಿಜಕ್ಕೆ ಈತನೇ ದೊರೆಯೆಂದರು ನಿಜಕ್ಕೆ ಈತನೇ ಸಣ್ಣ ಮಗುವಿನಂತೆ ಮಾಟವು ಕಣ್ಣಿನ ಚೇ ಕಂಡ ನೋಟವು ಸಣ್ಣ ಮಗುವಿನಂತೆ ಮಾಟವು ಕಣ್ಣಿನ ಚೇ ಕಂಡ ನೋಟವು ಬಣ್ಣ ಬಣ್ಣದ ಮಂದಿ ಮಧ್ಯೆ ತಣ್ಣಗಿದ್ದು ತೂಸು ಕೆಡದೆ ತನ್ನ ನಿಜ ಜ್ಞಾನ ನಡೆಸುವನು ತನ್ನ ನಿಜ ಜ್ಞಾನ ನಡೆಸುವನು ಏನು ದಿಟ್ಟ ನೋಡೋ ಏನು ದಿಟ್ಟ ನೋಡೋ ಸಣ್ಣ ಮಗುವಿನಂತೆ ಮಾಟವು ಕಣ್ಣಿನಾಚೆ ಕಂಡ ನೋಟವು ಬಣ್ಣ ಬಣ್ಣದ ಮಂದಿ ಮಧ್ಯೆ ತಣ್ಣಗಿದ್ದು ತೂಸು ಕೆಡದೆ ತನ್ನ ನಿಜ ಜ್ಞಾನ ನಡೆಸುವನು ಏನು ದಿಟ್ಟ ನೋಡೋ ಗುರು ಎಂದರೆ ನಿಜಕ್ಕೆ ಈತನೇ ದೊರೆಯೆಂದರು ನಿಜಕ್ಕೆ ಈತನೇ ಯಾರ ಪರಿವೇ ಇವಗಿಲ್ಲ ಯಾರು ಇವಾಗ ಹಿರಿಯರಿಲ್ಲ ಯಾರ ಪರಿವೇ ಇವಾಗ ಇಲ್ಲ ಯಾರು ಇವಾಗ ಹಿರಿಯರಲ್ಲ ಯಾರಿಗೇನು ಮಾಡಲೆಂದು ನೂರು ಅಡಿ ಮಾಡಿಯೇನು ಯಾರಿಗೇನು ಮಾಡಲೆಂದು ನೂರು ಅಡಿ ಮಾಡಿಯೇನು ದಾರಿ ಬಿಡದೆ ನಡೆಯುವ ಧೀರನು ದಾರಿ ಬಿಡದೆ ನಡೆಯುವ ಧೀರನು ಅವನೇ ನೋಡೋ ಶಿಶುನಳದೀಶನೋ ಅವನೇ ನೋಡೋ ಶಿಶುನಳದೀಶನೋ ಗುರು ಎಂದರೆ ನಿಜಕ್ಕೆ ಈತನೇ ದೊರೆಯೆಂದರು ನಿಜಕ್ಕೆ ದೊರೆಯೆಂದರು ನಿಜಕ್ಕೆ ದೊರೆಯೆಂದರು ನಿಜಕ್ಕೆ ಈತನೇ ಈಗ ಕೇಳಿ ಬಸಲಿಂಗಯ್ಯ ಹಿರೇಮಠ ಅವರು ಹಾಡಿರುವ ಏಕತಾ ರೀಪದ ಗುಬ್ಬಿಯೋದು ಗೂಡು ಕಟ್ಟ್ಯಾದೋ ಆ ಗೂಡಿನೊಳಗ ಜೀವ ಇಟ್ಟು ಎಲ್ಲಿಗೆ ಹೋಗ್ಯಾದೋ ಗುಬ್ಬಿಯೋದು ಗೂಡು ಕಟ್ಟ್ಯಾದೋ ಆ ಗೂಡಿನೊಳಗ ಜೀವ ಇಟ್ಟು ಎಲ್ಲಿಗೆ ಹೋಗ್ಯಾದೋ ಓ ಜ್ಞಾನಲಿಂಗ ಓ ಜ್ಞಾನಲಿಂಗ ಜೀವದಂಗ ಯಾಕೆ ಮರ್ತಾರು ಜೀವದಂಗ ಯಾಕೆ ಮರ್ತಾರು ಜೀವದಂಗ ಯಾಕೆ ಮರ್ತಾರು ಗುಬ್ಬಿಯೋದು ಗೂಡು ಕಟ್ಟ್ಯಾರೋ ಆ ಗೂಡಿನೊಳಗ ಜೀವ ಇಟ್ಟು ಎಲ್ಲಿಗೆ ಹೋಗ್ಯಾರೋ ಮಾತುಳುಂಗಿ ಮೌನ ಬೆಳೆದಾದೋ ಆ ಮೌನದೊಳಗೆ ಮೋಡ ಹಣಿಸಿ ಮಾಯವಾಗ್ಯಾದೋ ಮಾತುಳುಂಗಿ ಮೌನ ಬೆಳೆದಾದೋ ಕ್ಷಮಿಸಿ ಮಾಯವಾಗ್ಯಾರೋ. ಓ ಪ್ರೀತಿಲಿಂಗ, ಓ ಪ್ರೀತಿಲಿಂಗ, ಮೌನದರ್ಥ ನಿನಗ ಹೊಳದಾರು, ಮೌನದರ್ಥ ನಿನಗ ಹೊಳದಾರು.